ಈ ಒಂದು ಕಂದು ರೋಗ ಅಂದರೆ ಏನು, ಯಾಕೆ ಲಸಿಕೆಯನ್ನು ಸಾರ್ವಜನಿಕರು ತಮ್ಮ ಜಾನುವಾರುಗಳಿಗೆ ಅಂದರೆ ವಿಶೇಷವಾಗಿ 4-8 ತಿಂಗಳ ಕರುಗಳಿಗೆ ಹಾಕಿಸ್ಬೇಕು, ಯಾವ ರೀತಿ ಒಂದು ಇಲಾಖೆ ಲಸಿಕೆಯನ್ನು ಹಾಕ್ತಾ ಇದೆ, ಇದರ ಒಂದು ಸದುಪಯೋಗವನ್ನು ನಮ್ಮ ರೈತ ಬಾಂಧವರು ಜಾನುವಾರು ಸಾಕಾಣಿಕೆದಾರರು ಯಾವ ರೀತಿ ಪಡಿಬೇಕು ಅಂತಕ್ಕಂಥ ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಪಶುಪಾಲನ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ರು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ. ಬನ್ನಿ, ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಪಾಟೀಲ್ರೇ. ನಮಸ್ಕಾರ ಸರ್. ಹೇಳಿಗ, ಇದೇ ತಿಂಗಳು 6ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಕಂದು ರೋಗ ನಿಯಂತ್ರಣ ಲಸಿಕೆ ಹಾಕ್ತಕ್ಕಂಥ ಕಾರ್ಯಕ್ರಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇದು ಹೇಗೆ ಕಾರ್ಯಕ್ರಮ ನಡೀತಾ ಇದೆ, ಎಷ್ಟು ದಿನದವರೆಗೆ ನಡೀತಾ ಇದೆ, ಯಾಕೆ ಕಾರ್ಯಕ್ರಮ ಇಲಾಖೆ ಹಮ್ಮಿಕೊಂಡಿದೆ, ಜೊತೆಗೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಇರುತ್ತೆ ಹೇಗೆ, ಯಾಕೆ ಇದಕ್ಕೆ ಅಷ್ಟು ಮಹತ್ವ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ಸರ್, ತಾವು ಹೇಳಿದಂಗೆ ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರ ಈ ಒಂದು ಕಂದು ರೋಗ ಮತ್ತು ಕಾಲು ಮತ್ತು ಬಾಯಿ ರೋಗ, ಈ ನಮ್ಮ ರಾಸುಗಳಲ್ಲಿ ಬರ್ತಕ್ಕಂಥ ಈ ಎರಡು ರೋಗಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಯಾಕಂತಂದರೆ ಇದರಿಂದ ದೇಶಕ್ಕೆ ಮತ್ತು ರೈತನಿಗೆ ಆರ್ಥಿಕ ನಷ್ಟ ಭಾಳ ಆಗ್ತಾ ಇದೆ. ಜೊತೆ ಜೊತೆಗೆ ಈ ಕಂದು ರೋಗ ಏನಿದೆ, ಮನುಷ್ಯರಲ್ಲಿ ಬರ್ತಕ್ಕಂಥ ರೋಗ, ಒಂದು ಪ್ರಾಣಿಜನ್ಯ ರೋಗ ಅಂತ ಏನು ಹೇಳ್ತೀವಿ, ಅದರಲ್ಲಿ ಅತಿ ಮುಖ್ಯವಾದ ಒಂದು ರೋಗ ಕಂದು ರೋಗ, ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಒಂದು ರೋಗ ಆಗಿರೋದ್ರಿಂದ ಇದರ ಒಂದು ನಿರ್ಮೂಲನೆ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಈ ಯೋಜನೆ ಹಮ್ಮಿಕೊಂಡಿದೆ. ಪ್ರತಿ ವರ್ಷ ಈ ಒಂದು ರೋಗದ ವಿರುದ್ಧ ಲಸಿಕೆ ಕಾರ್ಯಕ್ರಮವನ್ನು ಹಾಕಿ 2035 ನಾವು ಈ ರೋಗನ ನಮ್ಮ ದೇಶದಿಂದ ಮುಕ್ತಗೊಳಿಸಬೇಕಂತ ಒಂದು ಕೇಂದ್ರ ಸರ್ಕಾರ ಯೋಜನೆ ಹಾಕ್ಕೊಂಡಿದೆ. ಇದೇ 6ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಎಲ್ಲ ಗ್ರಾಮ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮ ಹೇಗೆ ಜರುಗ್ತಾ ಇದೆ? ಇದು ನಾವು ಹೇಳಬೇಕಂತಂದರೆ 6ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಈಗಾಗಲೇ ನಾವು ಮೈಕ್ರೋ ಪ್ಲಾನ್ ಅಂತೇಳಿ ಮಾಡ್ಕೊಂಡಿದ್ದೀವಿ. ಪ್ರತಿ ಗ್ರಾಮದಲ್ಲಿ ಎಷ್ಟು ಕರುಗಳು ಈ ಒಂದು ವಯೋಮಾನದ 4-8 ತಿಂಗಳ ಕರುಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅದನ್ನು ರೆಡಿ ಇಟ್ಕೊಂಡಿದ್ದೀವಿ. ಸೊ ಪ್ರತಿ ದಿವಸ ನಮ್ಮ ಒಂದು ಅಧಿಕಾರಿ ಮತ್ತು ಸಿಬ್ಬಂದಿಯವರು ಆ ಗ್ರಾಮಕ್ಕೆ ತೆರಳಿ ಅಲ್ಲಿರ್ತಕ್ಕಂಥ ಕರುಗಳಿಗೆ ಈ ಲಸಿಕೆಯನ್ನು ಹಾಕಿ ಸುಮಾರು ನಮ್ಮ ಒಂದು ಜಿಲ್ಲೆಯಲ್ಲಿ ಈ ಒಂದು ಮೊದಲನೇ ಸುತ್ತಿನ ಒಂದು ಕಾರ್ಯಕ್ರಮದಲ್ಲಿ 25,000 ಕರುಗಳನ್ನ ನಾವು ಗುರುತಿಸಿದ್ವಿ. ಸೊ ಈ 25,000 ಕರುಗಳ ಒಂದು ಲಸಿಕೆಯನ್ನು ಈ ಒಂದು 6ರಿಂದ 15ನೇ ತಾರೀಕಿನೊಳಗೆ ನಾವು ಮುಗಿಸ್ತಾ ಇದ್ವಿ. ಈಗ 4ರಿಂದ 8 ತಿಂಗಳ ಕರುಗಳಿಗೆ, ಹೆಣ್ಣು ಕರುಗಳಿಗೆ, ಎಮ್ಮೆ ಮತ್ತು ಆಕಳ ಹೆಣ್ಣು ಕರುಗಳಿಗೆ ಮಾತ್ರ ಲಸಿಕೆಯನ್ನು ಹಾಕ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ. 8 ತಿಂಗಳು ಮೇಲ್ಪಟ್ಟಂತ ಕರುಗಳಿಗೆ ಹೇಗೆ? ಈಗ ಮುಂಚೆ ಆಕ್ಚುಲಿ ಇದು ಆಗ್ತಾ ಹೋಗ್ಬೇಕಾಗಿತ್ತು, ಬಟ್ ಇದು ಮುಖ್ಯವಾಗಿ ಈ ಹಸು ಮತ್ತು ಎಮ್ಮೆ ಕರುಗಳು ಏನಿರ್ತದೆ ಪ್ರೌಢಾವಸ್ಥೆ ಆಗೋಕ್ಕಿಂತ ಮುಂಚಿತವಾಗಿ ಈ ಲಸಿಕೆ ನಾವು ಹಾಕಬೇಕಾಗ್ತದೆ. ಪ್ರೌಢಾವಸ್ಥೆ ಮುಂಚಿತವಾಗಿನೇ ಹಾಕಬೇಕಾಗ್ತದೆ. ಸೊ ಹಾಗಾಗಿ ಈ ಒಂದು ವಯೋಮಾನದ ಕರುಗಳನ್ನ ಮಾತ್ರ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಮುಂದಿನ ಏನು ಕ್ರಮೇಣ ನಾವು ಈ ಒಂದು ಲಸಿಕಾ ಕಾರ್ಯಕ್ರಮ ಹಂತವಾಗಿ ಮಾಡ್ತಾ ಇದ್ದೀವಿ. ಬರ್ತಕ್ಕಂಥ ಕರುಗಳು ಎಲ್ಲ ಕರುಗಳಿಗೆ ನಾವು ಲಸಿಕಾ ಹಾಕೋಕ್ಕೆ ಒಂದು ಅನುಕೂಲ ಆಗ್ತದೆ. ಆಮೇಲೆ ಜೀವಿತಾವಧಿಯಲ್ಲಿ ಒಂದೇ ಸಾರ ಹಾಕಿದರೆ ಸಾಕು ಈ ಕರುಗಳಿಗೆ. ಸೊ ಮತ್ತೆ ಮತ್ತೆ ನಾವು ಲಸಿಕೆಯನ್ನು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ಹಾಕಿದರೆ ಇದು ಅದು ಜೀವಿತಾವಧಿವರೆಗೂ ಅದು ಒಂದು ರೋಗ ನಿರೋಧಕ ಶಕ್ತಿ ಆ ಕರುಗೆ ಬರ್ತದೆ. ಈಗ ಕಂದು ರೋಗದ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಮಹತ್ವ ಬರ್ತಾ ಇದೆ, ಹೇಳಿ ಕಂದು ರೋಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಿ ನಮ್ಮ ರೈತರಿಗೆ? ಕಂದು ರೋಗ ಇಂಗ್ಲೀಷಲ್ಲಿ ನಾವು ಬ್ರುಸಿಲೋಸಿಸ್ ಅಂತ ಹೇಳ್ತೀವಿ. ಸೊ ಇದು ಒಂದು ಸೂಕ್ಷ್ಮಾಣು ಅಥವಾ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗ. ಈ ಒಂದು ನಮ್ಮ ದನಗಳಲ್ಲಿ ಬರ್ತಕ್ಕಂಥ ಬ್ಯಾಕ್ಟೀರಿಯಾ ಅಂದರೆ ಬ್ರುಸಿಲಸ್ ಮೆಲಿಟ್ಯಾನ್ಸಿಸ್ ಅಂತ ಹೇಳ್ತೀವಿ. ಮತ್ತು ಇನ್ನೂ ಇತರೆ ಸಾಕುಪ್ರಾಣಿಗಳಲ್ಲಿ ಸಹ ಈ ಒಂದು ರೋಗನ ನಾವು ಗುರುತಿಸ್ತೀವಿ. ಆಡು ಕುರಿಗಳಲ್ಲಿರ್ಬೋದು, ಕುದುರೆಯಲ್ಲಿರ್ಬೋದು, ನಾಯಿಗಳಲ್ಲಿರ್ಬೋದು. ಸೊ ಬೇರೆ ಬೇರೆ ಪ್ರಾಣಿಗಳಲ್ಲಿ ನಾವು ಈ ರೋಗನ ಗುರುತಿಸಿದ್ವಿ. ಆದರೆ ಅತಿ ಹೆಚ್ಚು ನಾವು ಈ ರೋಗನ ನಮ್ಮ ದನ ಮತ್ತು ಎಮ್ಮೆಗಳಲ್ಲಿ ಈ ರೋಗನ ನಾವು ಕಾಣ್ತಾ ಇದ್ದೀವಿ. ಸೊ ಇದು ಯಾರಿಗೆ ಈ ರೋಗ ಬರ್ತದೆ, ಹೆಂಗೆ ಬರ್ತದೆ, ಹರಡೋದು ವಿಧಾನ ಭಾಳ ಮುಖ್ಯ. ಸೊ ಈ ದನಗಳಲ್ಲಿ ನಮ್ಮ ಜಾನುವಾರುಗಳಲ್ಲಿ ಈ ರೋಗ ಬರೋದು ಮುಖ್ಯ ಅಂತಂದರೆ ಒಂದು ಇದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಒಂದು ಕಲುಷಿತವಾದ ನೀರು ಮತ್ತು ಆಹಾರದಿಂದ ಬರ್ತದೆ. ಆಮೇಲೆ ವೃತ್ತಿ ನಿರತ ಒಂದು ನಾವು ಜನಗಳು ಏನಿದ್ದೀವಿ ಈ ಜನರಲ್ಲಿ ಇದು ರೋಗ ಜಾಸ್ತಿ ನಾವು ಗುರುತಿಸಿಕೊಂಡಿರೋದು ಅಂದರೆ ನಾವು ಪಶುವೈದ್ಯರಿರ್ಬೋದು ಅಥವಾ ಈ ದನ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಚರ್ಮ ಕಾರಿಕೆ ಕೆಲಸ ಮಾಡೋಂಥವ್ರು, ಮಾಂಸ ಮಾರಾಟ ಮಾಡೋಂಥವ್ರು. ಸೊ ಇಂಥವ್ರ ಹತ್ರ ಈ ರೋಗ ಇಂಥವ್ರಿಗೆ ಈ ರೋಗ ಒಂದು ಬರೋದು. ಜೊತೆಗೆ ಸಾರ್ವಜನಿಕರಲ್ಲಿ ಮುಖ್ಯವಾಗಿ ಹಸಿ ಹಾಲನ್ನು ಈ ಒಂದು ರೋಗ ಇರತಕ್ಕಂಥ ಆಕಳ ಎಮ್ಮೆ ಹಾಲನ್ನು ಹಸಿ ಹಾಲನ್ನು ಊಟ ಮಾಡಿದಾಗ ಸೊ ಸಾರ್ವಜನಿಕರಿಗೆ ಸಹ ಈ ಒಂದು ರೋಗ ಹರಡುವ ಒಂದು ಸಂಭವ ಜಾಸ್ತಿ ಇರ್ತದೆ. ಈಗ ರೋಗದ ಲಕ್ಷಣಗಳು ಅಂದರೆ ಈಗ ಕಂದು ರೋಗ ಮನುಷ್ಯರಿಗೆ ಬಂದಿದೆ ಅಂತಂದರೆ ಅವರಲ್ಲಿ ಹೇಗೆ ಲಕ್ಷಣಗಳಿರ್ತವೆ, ಪ್ರಾಣಿಗಳಲ್ಲಿ ಯಾವ ರೀತಿ ಲಕ್ಷಣಗಳನ್ನು ಕಾಣಬಹುದು ಕಂದು ರೋಗದ? ಮುಖ್ಯವಾಗಿ ಪ್ರಾಣಿಗಳಲ್ಲಿ ನಾವು ನೋಡೋದೇನಂತಂದರೆ ಇದು ಕಂದು ರೋಗ ಅಂದ್ರೆ ಹೆಸರು ಹೇಳ್ತಿದ್ದಾಗನೆ ಕಂದು ಹಾಕೋದು ಅಂದ್ರೆ ಅವಾರ್ಷನ್ ಆಗ್ತದೆ ಲಕ್ಷಣವಾಗಿ. ಸೊ ಸಾಮಾನ್ಯವಾಗಿ ಆಕಳ ಮತ್ತು ಎಮ್ಮೆಗಳಲ್ಲಿ ಕೊನೆಯ ಒಂದು ಗರ್ಭಾವಸ್ಥೆ ಅವಧಿಯಲ್ಲಿ ಈ ಒಂದು ಕಂದು ಹಾಕೋದು ನೋಡಿದೀವಿ ನಾವು. ಸೊ 6 ತಿಂಗಳಿಂದ 9 ತಿಂಗಳು ಏನು ಗರ್ಭಾವಸ್ಥೆ ಇತ್ತು ಅಂತ ಸಮಯದಲ್ಲೇ ಕಂದು ಹಾಕ್ತವೆ. ಸೊ ಸಾಮಾನ್ಯವಾಗಿ ಸತ್ತ ಕರು ಹುಟ್ಟುತ್ತದೆ ಇಲ್ಲ ಸ್ವಲ್ಪ ಜೀವಂತ ಇದ್ದು ಹೊರಗಡೆ ಬಂದಮೇಲೆ ಸಾಯಬಹುದು. ತದನಂತರ ಈ ಮಾಂಸ ಅಂತ ಏನ್ ಹೇಳ್ತೀವಿ ಪ್ಲಾಜೆಂಟ್ ಅದು ಬೀಳೋದಿಲ್ಲ, ಸತ್ತೆ ಅಂತ ಏನ್ ಹೇಳ್ತೀವಿ ಅದು ಬೀಳಲಾರ್ದಂಗೆ ಹಂಗೆ ಗರ್ಭಾಶಯದಲ್ಲಿ ಇರ್ತದೆ. ಸೊ ಇದರಿಂದ ನಂಜು ಆ ಪ್ಲಾಜೆಂಟದಲ್ಲೂ ಇರ್ತದೆ, ಜೊತೆಗೆ ಸತ್ತ ಕರುವುದಲ್ಲೂ ಇರ್ತದೆ. ಸೊ ಈ ಒಂದು ಲಕ್ಷಣದ ಜೊತೆಗೆ ಒಂದು ಇಳುವರಿನೂ ಕಡಿಮೆ ಆಗ್ತದೆ, ಈ ಜಾನುವಾರು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಆಗೋದಿಲ್ಲ, ಆಮೇಲೆ ಮುಂದೆ ಬಂಜೆತನಾಗಿ ಯಾವುದೇ ಥರದ ಒಂದು ಕಟ್ಟೋ ಒಂದು ವ್ಯವಸ್ಥೆ ಈ ಒಂದು ರಾಸುಗಳಲ್ಲಿ ಇರೋದಿಲ್ಲ. ಅದೇ ಥರ ಮನುಷ್ಯರಲ್ಲಿ ಯಾವ ಥರ ಇರ್ತದೆ ಅಂದರೆ ಒಂದು ಏರಿಳಿತದ ಜ್ವರ ಅಂದರೆ ನಾವು ಅಂಡುಲೇಟಿಂಗ್ ಫೀವರ್ ಅಂತ ಹೇಳ್ತೀವಿ ಮುಖ್ಯವಾಗಿ, ಆ ಒಂದು ಲಕ್ಷಣನ ನಾವು ನೋಡ್ಬೋದು. ಜೊತೆಗೆ ಮೈಕೈ ನೋವು, ತಲೆನೋವು, ಆಮೇಲೆ ಈ ಜಾಯಿಂಟ್ಸ್ ಪೇನ್ ಅಂತ ಹೇಳ್ತೀವಿ ಸ್ನಾಯುಗಳ ಸೆಳೆತ ಇರ್ತದೆ. ಸೊ ತದನಂತರ ಇದು ನಾವೇನಾದ್ರೂ ಸರಿಯಾದ ಒಂದು ನುರಿತ ಪಶು ಇದು ವೈದ್ಯರ ಹತ್ರ ಮಾನವ ವೈದ್ಯರ ಹತ್ರ ನಾವು ಇದನ್ನ ಚಿಕಿತ್ಸೆ ಕೊಡಿಸಿದ್ರೆ ಮುಂದೆ ಒಂದು ಮನುಷ್ಯರಲ್ಲಿ ಗಂಡ್ಮಕ್ಕಳಲ್ಲಿ ಸಂತಾನೋತ್ಪತ್ತಿ ಒಂದು ಹೀನತೆಯೂ ಆಗ್ಬೋದು. ಸೊ ನಪುಂಸಕತೆ ಅಂತೀವಲ್ಲ ಆ ಒಂದು ತೊಂದರೆನೂ ಈ ಒಂದು ರೋಗದಿಂದ ಬಳಲ್ತಕ್ಕಂಥ ಮನುಷ್ಯರಲ್ಲಿ ನಾವು ನೋಡಿದ್ದೀವಿ. ಸೊ ಮಕ್ಕಳಲ್ಲಿ ಎದೆ ಹಾಲು ಕುಡಿಸೋಂಥ ಕುಡಿಯೋಂಥ ಮಕ್ಕಳಲ್ಲಿ ಹಾಲಿನ ಮುಖಾಂತರನು ಮಕ್ಕಳಿಗೆ ಬರ್ಬೋದು. ಸೊ ತಾಯಿಗೆ ಏನಾದ್ರು ಈ ರೋಗ ಇದ್ದರೆ ಮಕ್ಕಳಿಗೂ ಈ ರೋಗ ಬರೋದಂಥ ಸಂಭವ ಜಾಸ್ತಿ ಇರ್ತದೆ. ಇಲ್ಲಿ ರೋಗದ ನಿಯಂತ್ರಣದ ಬಗ್ಗೆ ಅಂದರೆ ಮನುಷ್ಯರಲ್ಲಿ ಬಂತು ರೋಗ ಅಂತಂದರೆ ಇದರ ಹತೋಟಿಯನ್ನು ಹೇಗೆ ಮಾಡಬೇಕು ಅಥವಾ ಕಂಟ್ರೋಲ್ ಮೇಜರ್ಸು, ಆಮೇಲೆ ಪ್ರಾಣಿಗಳಲ್ಲಿ ಬಂದಾಗ ಅದು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಹೇಗೆ, ಒಮ್ಮೆ ಪ್ರಾಣಿಗಳಿಗೆ ಬಂತಪ್ಪ ಅಂತಂದರೆ ಇದು ಜೀವನ ಪರ್ಯಂತ ಪ್ರಾಣಿಗಳಲ್ಲಿ ಹಾಗೆ ಈ ಒಂದು ಕಂದು ರೋಗ ಇರುತ್ತಂತೀರ ಹೇಗೆ? ಮುಖ್ಯವಾಗಿ ಮನುಷ್ಯರಲ್ಲಿ ನಾವು ಇದನ್ನು ಬೇಗ ನಾವು ಗುರುತಿಸ್ಬೋದು. ಮಾನವ ವೈದ್ಯರು ಇದನ್ನು ಒಂದು ಬ್ಲಡ್ ಟೆಸ್ಟ್ ಹೆಂಗೆ ನಾವು ಟೈಫಾಯ್ಡ್ಗೆ ಬೇರೆ ಒಂದು ಇದಕ್ಕೆ ಪರೀಕ್ಷೆ ಮಾಡ್ತೀವಿ ರಕ್ತ ಪರೀಕ್ಷೆ, ಆ ಥರ ಮನುಷ್ಯರಲ್ಲಿ ಪರೀಕ್ಷೆ ಮಾಡಿದಾಗ ಈ ರೋಗ ಇರೋದು ಗೊತ್ತಾಗ್ತದೆ. ಸೊ ಕ್ರಮಬದ್ಧವಾಗಿ ನಾವು ಅವರಿಗೆ ಒಂದು 3 ತಿಂಗಳ ಒಂದು ಚಿಕಿತ್ಸೆಯನ್ನು ನೀಡಿದರೆ ಮನುಷ್ಯ ಯಾವುದೇ ಒಂದು ಇದು ತೊಂದರೆ ಇಲ್ಲದಂಗೆ ಗುಣಮುಖನಾಗ್ತಾನೆ. ಅದೇ ನಾವು ನಮ್ಮ ಪ್ರಾಣಿಗಳಲ್ಲಿ ಈ ಒಂದು ರೋಗದ ಚಿಕಿತ್ಸೆ ಏನಿದೆ ಭಾಳ ದೊಡ್ಡ ಗಾತ್ರದ ಒಂದು ಮೊತ್ತದಲ್ಲಿ ಚಿಕಿತ್ಸೆ ಕೊಡಬೇಕಾಗ್ತದೆ. ನಾವು ಆ ಒಂದು ಚಿಕಿತ್ಸೆ ಪಡೆದ ನಂತರ ಕೂಡ ಜಾನುವಾರು ಅಷ್ಟೊಂದು ಗುಣಮುಖವಾಗಿ ಇರೋದಿಲ್ಲ. ಸೊ ಅದು ಥ್ರೋಟ್ ತನ್ನ ಜೀವನಾವಧಿಯಲ್ಲೇ ಕ್ಯಾರಿಯರ್ ಸ್ಟೇಜ್ ಆಗಿ ಅದು ಹೊಂತ ಹೋಗ್ತದೆ. ಆಮೇಲೆ ಯಾವುದೇ ಥರದ ಚಿಕಿತ್ಸೆ ಅಷ್ಟೊಂದು ಪರಿಣಾಮಕಾರಿ ಆಗಿಲ್ಲ. ಬಟ್ ನಿಯಂತ್ರಣ ಕ್ರಮ ಏನಿದೆಯಲ್ಲ ನಾವು ಅದನ್ನು 100ಕ್ಕೆ 100 ನಾವು ನಿಯಂತ್ರಣ ಮಾಡ್ಬೋದು ಇದು ಈ ರೋಗನ. ಹೇಗಂತಂದರೆ ಒಂದು ಈ ಅಬಾರ್ಷನ್ ಆದಾಗೆ ಕಂದ ಹಾಕಿದಾಗೆ ಅಂಥ ಒಂದು ಕರುನ ನಾವು ಅದನ್ನು ಸ್ವಚ್ಛತೆ ಕಾಪಾಡಿ ಒಂದು ಆಳವಾದ ತೆಗೆದು ತೋಡಿ ಅದನ್ನು ಉಣಿಸ್ಬೇಕಾಗ್ತದೆ. ಮಾಂಸ ಇರ್ಬೋದು ಏನಾಗಿರ್ಬೋದು, ಆಮೇಲೆ ಕಲುಷಿತ ಜಾಗನ ನಾವು ಈ ಒಂದು ಆ್ಯಂಟಿಸೆಪ್ಟಿಕ್ ಲೋಷನ್ ಇದರಿಂದ ಸ್ವಚ್ಛತೆ ಮಾಡಿ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಅದನ್ನು ಮಾಡ್ಬೋದು. ಜೊತೆಗೆ ಒಳ್ಳೆ ಆರೋಗ್ಯವಂತ ರಾಸುಗಳನ್ನ ನಾವು ಖರೀದಿ ಮಾಡಬೇಕಾಗ್ತದೆ. ವರ್ಷಕ್ಕೊಂದ್ಸಾರಿ ನಾವು ಈ ಡೈರಿ ಇಂಡಸ್ಟ್ರಿ ಒಂದು 10 ಆಕಳ ಹಿಂಗೆ ಸಾಕಿದರೆ ಅವನ್ನ ಕಾಲಕಾಲಕ್ಕೆ ನಾವು ಅಲ್ಲಿನ ಒಂದು ಪರೀಕ್ಷೆನೇ ಮಾಡ್ಬೋದು. ಸೊ ನಾವು RPT ಅಂತ ಹೇಳ್ತೀವಿ, ರ್ಯಾಪಿಡ್ ಪ್ಲೇ ಟೆಸ್ಟ್ ಅಂತೇಳಿ. ಸೊ ಅದನ್ನು ನಮ್ಮ ಈ KM ಸಂಸ್ಥೆಯಲ್ಲಿ ಹಾಲು ಶೇಖರಣೆ ಮಾಡುವಾಗೂ ನಾವು ಮಾಡ್ತಾ ಇರ್ತೀವಿ. ಸೊ ಅದೇನಿಲ್ಲ, ಈಜಿಯಾಗಿ ನಾವು 1 ml ಹಾಲಿದ್ರೆ ಸಾಕು, ಅದನ್ನು ನಾವು ತಕ್ಷಣವೇ ಅದು ಉರುಸಲ ಈ ಕಂದು ರೋಗ ಇದೆ ಇಲ್ಲ ಅಂತ ನಾವು ಗುರುತಿಡಬಹುದು. ಮತ್ತು ನಾವು ಇನ್ನೂ ಹೆಚ್ಚಿನ ಪರೀಕ್ಷೆಗೆ ಆ ಒಂದು ರಕ್ತ ಮಾದರಿನ ನಾವು ಪ್ರಯೋಗಾಲಯ ಕಳಿಸಿ ಅದನ್ನು ಕನ್ಫರ್ಮ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಈ ಒಂದು ರೋಗನ ಹತೋಟಿ ಮಾಡ್ಬೋದು. ಈಗ ಈ ಒಂದು ಕಂದು ರೋಗದ ರೋಗಾಣುಗಳು ಹೆಣ್ಣು ಒಂದು ಎಮ್ಮೆಗಳಲ್ಲಿ ಆಕಳುಗಳಲ್ಲಿ ಅಥವಾ ಕರುಗಳಲ್ಲಿ ಇರ್ತವೆ. ಇದನ್ನು ಸಾಮಾನ್ಯವಾಗಿ ಗಂಡು ಹೋರಿಗಳು ಕೋಣಗಳನ್ನು ಏನು ಮಾಡ್ತಾರೆ ಗರ್ಭಧಾರಣೆಗೆ ಮಾಡುವ ಹೊತ್ತಿನಲ್ಲಿ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಅವು ಹಾರ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಈ ರೋಗಾಣುಗಳು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡುವ ಸಾಧ್ಯತೆ ಇರುತ್ತಂತೀರಿ ಹೇಗೆ? ಇದಂತೂ 100ಕ್ಕೆ 100 ಸತ್ಯ. ಅದಕ್ಕಾಗಿ ನಾವು ಇತ್ತೀಚೆಗೆ ಈ ಒಂದು ಕೃತಕ ಗರ್ಭಧಾರಣೆ ಮೂಲಕನೇ ನಾವು ರಾಸುಗಳಿಗೆ ಒಂದು ಸಂತಾನೋತ್ಪತ್ತಿ ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದೀವಿ ರೈತರಲ್ಲಿ. ಸೊ ಇದು ಏನಾಗ್ತದೆ, ಒಂದು ಸಾಮಾನ್ಯವಾಗಿ ಒಂದು ಹೋರಿನೋ ಅಥವಾ ಕೋಣನೋ ಈ ರೋಗದಿಂದ ಬಳಲ್ತಾ ಇದ್ರೆ ಸೊ ಅದು ಎಲ್ಲ ರಾಸುಗಳಿಗೆ ಈ ರೋಗ ಹರಡೋ ಸಂಭವ ಜಾಸ್ತಿ ಇರ್ತದೆ. ಸೊ ಅದು ಸಾಮೂಹಿಕವಾಗಿ ಎಲ್ಲ ರಾಸುಗಳು ಕಂದ ಹಾಕೋದು ಒಂದು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನಾವು ಈ ಒಂದು ಕೋಣ ಮತ್ತು ಹೋರಿಗಳನ್ನ ನಾವು ಈ ಒಂದು ಕ್ರಿಯೆಗೆ ಉಪಯೋಗಿಸೋಕ್ಕೆ ಆಸ್ಪದ ಕೊಡಬಾರ್ದು. ಈ ಒಂದು ಕೃತಕ ಗರ್ಭಧಾರಣೆ ಮೂಲಕ ನಾವು ಮಾಡೋದ್ರಿಂದ ಈ ರೋಗನೂ ಸಹ ನಾವು ಹತೋಟಿ ಮಾಡ್ಬೋದು. ಈ ಲಸಿಕೆಯನ್ನು ಒಮ್ಮೆ ಕಂದು ರೋಗದ ವಿರುದ್ಧ ಲಸಿಕೆಯನ್ನು ಜೀವನದಲ್ಲಿ ಒಮ್ಮೆ ಕರುಗಳಿಗೆ ಹಾಕಿಸಿ ಸಾಕಂತೀರ ಅಥವಾ ಮೇಲೆ ಮೇಲೆ ಹಾಕಿಸಬೇಕಾ? ಇಲ್ಲ, ಒಂದೇ ಸಾರಿ ನಾವು 6-4 ರಿಂದ 8 ತಿಂಗಳ ಕರುಗಳಿಗೆ ನಾವು 1 ಸಾರಿ ಹಾಕ್ಬಿಟ್ರೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಮತ್ತೆ ಇದು ವರ್ಷದಲ್ಲಿ ನಾವು 3 ಸರಿ ಹಾಕ್ತಿವಿ. ಸೊ ಯಾಕಂದ್ರೆ ಈ ಕರುಗಳು ಒಂದೇ ಸರಿ ನಮಗೆ ಸಿಗೋದಿಲ್ಲ. ಸೊ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕ್ತಿವಿ, ಮತ್ತೆ ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ಹಾಕ್ತಿವಿ, ಮತ್ತೆ ಮೇ ತಿಂಗಳಲ್ಲಿ. ಸೊ ಈ ತರನಾಗಿ ಹಾಕೋದ್ರಿಂದ ಒಂದು ವರ್ಷ ಪೂರ್ತಿ ಎಷ್ಟು ಕರುಗಳು ನಮಗೆ ಹುಟ್ಟುತ್ತವೆ ಅಷ್ಟು ಕರುಗಳಿಗೆ ನಾವು ಲಸಿಕೆ ಮಾಡೋದ್ರಿಂದ ಈ ರೋಗನ ಒಂದು ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಹೇಗೆ ಈ ಒಂದು ಲಸಿಕಾ ಕಾರ್ಯಕ್ರಮ ನಮ್ಮ ಜಿಲ್ಲೆ, ರಾಜ್ಯ ಮತ್ತು ದೇಶಾದ್ಯಂತ ನಡೆಯುತ್ತಿದೆ? ಇವಾಗ ದೇಶಾದ್ಯಂತ ಇದನ್ನ ಹಮ್ಮಿಕೊಂಡಿದ್ದಾರೆ ನಮ್ಮ ಭಾರತ ಸರ್ಕಾರ. ಈಗ ನಮ್ಮ ರಾಜ್ಯದಲ್ಲಿ ಇದೇ ತಿಂಗಳ 6ನೇ ತಾರೀಕಿಂದ 15ನೇ ತಾರೀಕೊಳಗಡೆ ನಾವು ಎಲ್ಲ ಒಂದು ರಾಸುಗಳ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ರಾಸುಗಳ ಕರುಗಳಿಗೆ ಈ ಲಸಿಕೆಯನ್ನು ಹಾಕ್ತಾ ಇದ್ವಿ. ಅದೇ ತರನಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ 6ನೇ ತಾರೀಕಿಂದ ನಾವು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯದ ಒಂದು ಡೈರಿ ಫಾರ್ಮ್ ಏನಿದೆ ಮತ್ತು ಅಲ್ಲಿ ಮತ್ತು ಗೋಶಾಲದಲ್ಲಿ ನಾವು ಒಂದು ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ವಿ. ಅಂದೇ ಎಲ್ಲ ನಮ್ಮ ತಾಲೂಕಾ ಮಟ್ಟದಲ್ಲೂ ಸಹ ಇದು ಪ್ರಾರಂಭಗೊಂಡು 15ನೇ ತಾರೀಕೊಳಗಡೆ ನಮ್ಮಲ್ಲಿರ್ತಕ್ಕಂಥ 25,000 ಏನು ಗುರುತಿಸಿದ್ದೀವಿ ಕರುಗಳನ್ನ, ಅದಕ್ಕೆ ನಾವು ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ಈಗ ತಾವು ಹೇಳಿದ್ರೆ ಈಗಾಗಲೇ ನಾವು ಕರುಗಳನ್ನು ಗುರುತಿಸಿದ್ವಿ ಜಿಲ್ಲೆಯಾದ್ಯಂತ ಅಂತ ಹೇಳ್ತಕ್ಕಂಥ ವಿಚಾರ, ಇನ್ನೂ ಕೆಲವೊಂದಿಷ್ಟು ಜನ ಗೊತ್ತಿರೋದಿಲ್ಲ ಕರುಗಳು ಇರ್ತವೆ ಎಲ್ಲೋ ತಪ್ಪಿರ್ತವೆ, ಅಂಥವ್ರಿಗೆ ತಾವು ಏನು ಹೇಳ್ತೀರಿ? ನಮಗೆ ಲಸಿಕೆ ಏನು ಸಮಸ್ಯೆ ಇಲ್ಲ, ಅಂಥವ್ ಕರುಗಳು ಯಾವ್ದಾದ್ರು ಬಿಟ್ಟೋಗಿದ್ರೆ ಇದು ಇದ್ರೆ ಮತ್ತೆ ನಾವು ಈ ಒಂದು ವೇಳೆ ಲಸಿಕೆ 4ರಿಂದ 8 ತಿಂಗಳು ಕರು ಅಂತ ಏನು ಹೇಳಿದೀವಿ. ಸೊ ಇವಾಗ 3 ತಿಂಗಳು ಇರ್ತದೆ. ಸೊ ಅದು ಮುಂದಿನ ಒಂದು ಸುತ್ತಿಗೆ ಬಂದಾಗ ಅದು 8 ತಿಂಗಳು ಒಳಗಡೆ ಇರ್ತದೆ, ಆ ಸುತ್ತಿನಲ್ಲೂ ಸಹ ಮಾಡಿಸ್ಬೋದು. ಆಮೇಲೆ ಇನ್ನೊಂದು, ನಾವು ಲಸಿಕೆ ಮಾಡೋಕ್ಕೆ ಪೂರ್ವದಲ್ಲಿ ನಾವು ನೋಂದಣಿ ಮಾಡ್ತೀವಿ ಪ್ರತಿಯೊಂದು ಕರುನು. ಈ 12 ನಂಬರ್ನ ಪಶು ಆಧಾರ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಒಂದು ಕಿವಿ ಒಲೆ ಅಳವಡಿಸಿ ಅದನ್ನು ನಮ್ಮ ಇನಾಫ್ ತಂತ್ರಾಂಶದಲ್ಲಿ ಆ ಮಾಹಿತಿನೆಲ್ಲ ದಾಖಲು ಮಾಡಿ ಆಮೇಲೆ ಈ ಒಂದು ಲಸಿಕೆಯನ್ನು ಕ್ರಮಬದ್ಧವಾಗಿ ಮಾಡಿ ಅದು ಒಂದು ಮಾಹಿತಿಯನ್ನು ನಾವು ಅದರಲ್ಲಿ ಶೇಖರಣೆ ಮಾಡಿರ್ತೀವಿ. ನಿಮ್ಮ ಇಲಾಖೆಯ ಪಶು ಚಿಕಿತ್ಸಾಲಯಗಳಿರ್ತವೆ ಹಳ್ಳಿಯಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಅಲ್ಲೆಲ್ಲ ನೇರವಾಗಿ ಹೋಗಿ ಈ ಒಂದು ಅವಧಿಯಲ್ಲಿ ಜಾನುವಾರು ಸಾಕಾಣಿಕೆದಾರರು ತಮ್ಮ ಕರುಗಳಿಗೆ ಲಸಿಕೆಯನ್ನು ಹಾಕಿಸಿಕೊಳ್ಳಬಹುದು, ಅಲ್ಲೇ ಮಾಡಿಸ್ಬೋದು. ಇವಾಗ ನಾವು ಇದು ಏನು ಸಮಸ್ಯೆ ಆಗ್ತದಂದ್ರೆ ಎಲ್ಲಿ ಕರುಗಳು ಇರ್ತದೆ ಅದೇ ಗ್ರಾಮಕ್ಕೆ ಹೋಗಿ ಇಂಥ ಅದೇ ಗ್ರಾಮದಲ್ಲೇ ನಾವು ಮಾಡಬೇಕಾಗ್ತದೆ. ಸೊ ಒಂದು ವಯಲ್ ನಾವು ತಗೊಂಡ್ರೆ ಸುಮಾರು 10 ಕರುಗಳಿಗೆ ನಾವು ಇದನ್ನ ವ್ಯಾಕ್ಸಿನ್ ಅನ್ನು ಮಾಡಬೇಕಾಗ್ತದೆ. ಸೊ ಮಾಡೋ ಒಂದು ವ್ಯಕ್ತಿ ಏನಿರ್ತಾರೆ ವೈದ್ಯರು ಅಥವಾ ಸಿಬ್ಬಂದಿ, ಅದು ಇದು ಒಂದು ಲೈವ್ ವ್ಯಾಕ್ಸಿನ್ ಆಗಿರೋದ್ರಿಂದ ನಾವು ಸಹ ಒಂದು ಪ್ರೊಟೆಕ್ಷನ್ ಏನು ಇದು ಪ್ರೋಟೋಕಾಲ್ ಇದು ಮಾಡಬೇಕು ಅದನ್ನೆಲ್ಲ ತಗೊಂಡುಕೊಂಡೇ ನಾವು ಲಸಿಕೆ ಹಾಕಬೇಕಾಗ್ತದೆ. ಹಾಗಾಗಿ ನಾವು ಪ್ರತಿ ಗ್ರಾಮಕ್ಕೆ ಹೋಗಿ ಎಲ್ಲಿ ಕರುಗಳು ಗುರುತಿಸಿದ್ದಾರೆ ಅಲ್ಲೇ ಈ ಒಂದು ಲಸಿಕಾ ಕಾರ್ಯಕ್ರಮ ಮಾಡೋದು ಸಂಭವ ಜಾಸ್ತಿ ಇರ್ತದೆ. ಕೊನೆಯದಾಗಿ ನಮ್ಮ ಜಾನುವಾರು ಸಾಕಾಣಿಕೆದಾರರಿಗೆ ಈ ಲಸಿಕಾ ಕಾರ್ಯಕ್ರಮದ ಉಪಯೋಗದ ಬಗ್ಗೆ ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಏನು ಒಂದು ಸಂದೇಶವನ್ನು ಕೊಡ್ತೀರಿ? ಮುಖ್ಯವಾಗಿ ಯಾವುದೇ ಥರ ಒಂದು ಇದ್ರ ಬಗ್ಗೆ ಅಪನಂಬಿಕೆ ಬೇಡ. ಮುಖ್ಯ ನಾವು ಏನು ಮಾಡೋದು, ಈ ಒಂದು ಭಾರತ ಸರ್ಕಾರ ಯಾಕೆ ಈ ಒಂದು ಲಸಿಕೆಗೆ ಪ್ರಾಮುಖ್ಯತೆ ಕೊಟ್ಟಿದೆ ಅಂದರೆ, ಈಗ ನಮ್ಮ ದೇಶ ಹಾಲಿನ ಉತ್ಪಾದನೆಯಲ್ಲಿ ಗಣನೀಯವಾಗಿ ಏರಿಕೆ ಆಗಿದೆ. ಸೊ ಮುಂಬರುವ ದಿನಗಳಲ್ಲಿ ನಾವೇನಾದರೂ ರಫ್ತು ಮಾಡುವ ಒಂದು ಅವಕಾಶ ಇತ್ತು ಅಂದರೆ ಬೇರೆ ದೇಶದವರು ಈ ಒಂದು ರೋಗ ಮತ್ತು ಕಾಲು ಮತ್ತು ಬಾಯಿ ರೋಗ ಈ ರೋಗ ಮುಕ್ತ ಆಗಿರೋದ್ರೆ ಆ ದೇಶದಿಂದ ಹಾಲನ್ನು ತರಿಸ್ಕೊಳ್ತಾರೆ, ಆಮದು ಮಾಡ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ರೈತರಿಗೆ ಅನುಕೂಲ ಆಗೋದಕ್ಕೆ, ರೈತರ ಒಂದು ವರಮಾನ ಹೆಚ್ಚಿಗೆ ಆಗಬೇಕು ಅಥವಾ ರೈತರ ಆದಾಯ ದ್ವಿಗುಣ ಆಗಬೇಕಂತಂದರೆ ಕೇಂದ್ರ ಸರ್ಕಾರ ಈ ಎರಡೂ ರೋಗದ ಒಂದು ಹತೋಟಿ ಮಾಡಬೇಕಂತ ಒಂದು ದಿಟ್ಟ ಕ್ರಮ ತೆಗೆದುಕೊಂಡಿದೆ. ಸೊ ಆ ನಿಟ್ಟಿನಲ್ಲಿ ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ತಮ್ಮ ಒಂದು ಕರುಗಳನ್ನ ಈ ಲಸಿಕೆ ಹಾಕಿಸ್ಕೊಂಡು ಈ ರೋಗ ಬರದಂಗೆ ತಡೆ ಹಿಡಿದ್ರೆ ಒಂದು ತಮ್ಮ ರಾಸುಗಳಿಗೆ ಏನು ತೊಂದರೆ ಆಗಲ್ಲ, ಜೊತೆಗೆ ಸಾರ್ವಜನಿಕವಾಗಿ ಈ ರೋಗ ಬರೋದ್ರಿಂದ ಪ್ರಾಣಿಜನ್ಯ ರೋಗ ಆಗಿರೋದ್ರಿಂದ ಸೊ ಸಾರ್ವಜನಿಕರಿಗೂ ನಾವು ಈ ರೋಗದಿಂದ ಮುಕ್ತ ಗುಣ ಮಾಡಿದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಮತ್ತು ರೈತ ವರ್ಗ ಏನು ಕರುಗಳು ಸಾಕಾಣಿಕೆ ಮಾಡಿದರೆ ಈ ಒಂದು ಲಸಿಕೆಯನ್ನು ಹಾಕಿಕೊಂಡು ಉಚಿತವಾಗಿ, ಮತ್ತೆ ಯಾವುದೇ ಥರ ನಾವು ಶುಲ್ಕ ಇದು ಮಾಡೋದಿಲ್ಲ, ಉಚಿತವಾಗಿ ಈ ಲಸಿಕೆ ಹಾಕೋದ್ರಿಂದ ಈ ಒಂದು ಲಸಿಕೆಯನ್ನು ತಾವು ಯಾವುದೇ ಇದು ಇಲ್ಲದೇ ಹಾಕ್ಸ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆಯದು ಡಾಕ್ಟರ್ ಎಸ್ ಎಸ್ ಪಾಟೀಲ್. ಇದುವರೆಗೂ ಈ ಕಂದುರೋಗ ನಿಯಂತ್ರಣ ಲಸಿಕಾ ಕಾರ್ಯಕ್ರಮ ಇದೇ ತಿಂಗಳು 6ರಿಂದ 15ರವರೆಗೆ ನಡೀತಾ ಇದೆ ಜಿಲ್ಲೆಯಲ್ಲಿ. ನಮ್ಮ ರೈತ ಬಾಂಧವರು ಯಾರು 4ರಿಂದ 8 ತಿಂಗಳ ಕರುಗಳಿದ್ದಾವೆ, ಎಮ್ಮೆ ಕರು ಇರ್ಬೋದು, ಆಕಳ ಕರುಗಳಿರ್ಬೋದು, ಅವುಗಳನ್ನು ತೆಗೆದುಕೊಂಡು ಹೋಗಿ ಅಥವಾ ಸಮೀಪದಲ್ಲಿ ಒಂದು ನೋಂದಾವಣೆಯನ್ನು ಮಾಡಿಸಿ ತಮ್ಮ ಪಶು ಆಸ್ಪತ್ರೆಗಳಲ್ಲಿ ಈ ಒಂದು ರೋಗದ ವಿರುದ್ಧ ಲಸಿಕೆಯನ್ನು ಎಲ್ಲ ಕರುಗಳಿಗೆ ಹಾಕಿಸಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ಈ ಒಂದು ಕಾರ್ಯಕ್ರಮದ ಉಪಯೋಗನ ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ರಾಷ್ಟ್ರೀಯ ಕಂದುರೋಗ ನಿಯಂತ್ರಣ ಯೋಜನೆಯಡಿ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಕಂದುರೋಗ ನಿಯಂತ್ರಣಕ್ಕಾಗಿ ಲಸಿಕಾ ಕಾರ್ಯಕ್ರಮ ಮತ್ತು ಕಂದುರೋಗ ನಿರ್ಮೂಲನೆ ಕುರಿತು ರಾಯಚೂರಿನ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪಾವಲತಿಯವರು. ಈಗ ರಾಯಚೂರು ತಾಲೂಕಿನ ಶಾಖವಾದಿ ಗ್ರಾಮದ ಪ್ರಭುಲಿಂಗಪ್ಪ ಚಿನಿವಾರ್ ಅವರ ತರಕಾರಿ ಮತ್ತು ಕೃಷಿ ಅರಣ್ಯ ಕುರಿತ ಅನುಭವಗಳನ್ನು ಕೇಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಪ್ರಭುಲಿಂಗಪ್ಪ ಚಿನಿವಾರ್ ಅಂತೇಳಿ. ಇವರು ಶಾಖವಾದಿ ದಾಟಿದ ಮೇಲೆ ಒಂದು ತೋಟದಲ್ಲಿ ಮನೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಕೃಷಿ ಮತ್ತು ತೋಟಗಾರಿಕೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅವರು ಕಂಪನಿಯಲ್ಲಿ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿದವರು. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅನುಭವಗಳನ್ನು ವರ್ಕನ್ನು ಮಾಡಿ ನಿವೃತ್ತಿಯ ನಂತರ ಕೃಷಿಯನ್ನು ತಾವು ಪರಿಪೂರ್ಣವಾಗಿ ತೊಡಸ್ಕೊಂಡಿದ್ದಾರೆ. ಹೊಲದಲ್ಲಿ ಮನೆ ಮಾಡಿಕೊಂಡಿದ್ದಾರೆ, ತೋಟಗಾರಿಕೆ ಬೆಳೆಗಳನ್ನು, ಹಾಗೆಯೇ ಒಣ ಬೇಸಾಯದ ಬೆಳೆಗಳನ್ನು ಬೆಳ್ಕೊಂಡು, ಜೊತೆಗೆ ಟಗರು ಸಾಕಾಣಿಕೆ, ಹೀಗೆ ಇತರ ಅರಣ್ಯ ಕೃಷಿಯನ್ನು ಕೂಡ ಇವರು ಮಾಡ್ತಿದ್ದಾರೆ. ಒಟ್ಟಾರೆ ಇವರ ಸಮಗ್ರ ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಗೊಳ್ಳೋಣ. ಪ್ರಭುಲಿಂಗಪ್ಪ ಚಿನಿವಾರ್ ಅವರಿಂದ. ಪ್ರಭುಲಿಂಗಪ್ಪ ಅವರೇ, ನಿಮಗೆ ಎಷ್ಟು ಎಕರೆ ಭೂಮಿ ಇದೆ? ಮೊದಲಿಗೆ ನನ್ನ ನಮಸ್ಕಾರಗಳು ತಮಗೆಲ್ಲ. ನಮ್ಮದು ಒಟ್ಟು 11 ಎಕರೆ 7 ಗುಂಟೆ ಜಮೀನು ಇರೋದು. ಇದು ಯಾವ ಸೀಮಾಂತರದಲ್ಲಿ ಈ ಭೂಮಿ ಬರ್ತದೆ? ನಮ್ಮ ಸೀಮಾಂತರ ಕೂಡಲೂರು ಸೀಮಾಂತರ. ಸೀಮಾಂತರ ಏನಿದೆ, ಹಳ್ಳಿಗಳು ಸಮೀಪ ಇರೋದು ಸಗಮ್ಕುಂಟ ಮತ್ತು ಶಾಖವಾದಿ. ಮುಖ್ಯ ರಸ್ತೆಯಲ್ಲಿದ್ದೀರಿ? ಮುಖ್ಯ ರಸ್ತೆಯಲ್ಲಿ, ಅದು ಮೇನ್ ರೋಡ್ನಲ್ಲಿ ಇದೆ, ಡೊಂಗಾರಂಪುರ ರೋಡ್ನಲ್ಲಿ ಇರ್ತದೆ. ಈಗ ಪ್ರಭುಲಿಂಗಪ್ಪ ಅವರೇ, ಈಗ ತಮಗೆ ಸುಮಾರು ವಯಸ್ಸೆಷ್ಟು ಈಗ? ನನಗೆ 67 ವಯಸ್ಸು. 67 ವರ್ಷ ಆದ್ರೂ ಕೂಡ ಇನ್ನೂ ನೀವು ಆರೋಗ್ಯವಾಗಿದ್ದೀರಿ. ದೈಹಿಕವಾಗಿ ನೀವೇ ಹೊಲದಲ್ಲಿ ಕೆಲಸವನ್ನು ಮಾಡ್ತಿದ್ದೀರಿ. ಹೇಗೆ ನಿಮ್ಮ ಸದೃಢ ಆರೋಗ್ಯದ ಗುಟ್ಟೇನು? ಇದೆ, ಸಂತೋಷವಾಗಿದ್ದುಕೊಂಡೇ ಒಕ್ಕಲುತನ ಮಾಡೋದೇ ನನಗೊಂದು ರಹಸ್ಯ. ಇದು ಒಳ್ಳೆ ಆರೋಗ್ಯ ಇರೋದು ಒಂದು ರಹಸ್ಯ ಇದೆ. ಅಂದರೆ ನೀವೇ ದೈಹಿಕವಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಗಟ್ಟಿಯಿದೆ? ಹಾಂ, ನಾನು ಸಮೇತ ಕೆಲಸ ಮಾಡ್ತಾ ಇದ್ದೇನೆ ತೋಟದಲ್ಲಿ. ಕೂಲಿಯವ್ರ ಜೊತೆಗೆ ಕೆಲಸ ಮಾಡ್ತಿದ್ದೇನೆ. ಈಗ ಒಟ್ಟು 11 ಎಕರೆ ಭೂಮಿ ಇದೆ ಅಂತ ತಾವು ಹೇಳಿದ್ರಿ. ಈ ಒಟ್ಟು 11 ಎಕರೆ ಭೂಮಿಯಲ್ಲಿ ಯಾವ್ಯಾವ ಬೆಳೆಗಳನ್ನು ಹಾಕೊಂಡಿದ್ದೀರಿ? ಜೊತೆಗೆ ನಿಮ್ಮ ಭೂಮಿ ಎಂಥದ್ದು? ನಮ್ಮ ಭೂಮಿ ಎರೆ ಭೂಮಿ. ಅದರಲ್ಲಿ 4 ಎಕರೆ ಜೋಳ, ತೊಗರಿ, ಹತ್ತಿಗಾಗಿ ಇಟ್ಟುಕೊಂಡಿದ್ದೀನಿ. ಇನ್ನುಳಿದ 4 ಎಕರೆ ತೋಟಗಾರಿಕೆ, ಬದನೆಕಾಯಿ, ಚಿಕ್ಕಡಿಕಾಯಿ, ಒಗ್ಗರ ಕಾಯಿಪಲ್ಲೆಗಳನ್ನು ಬೆಳೀತೀವಿ. ಸ್ಪೆಷಲಿ ಮೆಣಸಿನಕಾಯಿ ಬೆಳೀತಿದ್ವಿ. ಸಾಕಷ್ಟು ಪರಿಣಿತರು, ವಿಜ್ಞಾನಿಗಳು ಹೇಳುವ ಹಾಗೆ ತೋಟಗಾರಿಕೆಗೆ ಕೆಂಪು ಮಿಶ್ರಿತ ಮಣ್ಣು ಉತ್ತಮ, ಕೆಂಪು ಭೂಮಿ ಚಲೋ ಅಂತ ಹೇಳ್ತಾರೆ. ತಮ್ಮದು ಬ್ಲ್ಯಾಕ್ ಸಾಯಿಲ್ ಇದೆ, ಹೇಗೆ ತೋಟಗಾರಿಕೆಗೆ ಇದು ಹೊಂದಾಣಿಕೆ ಆಗತ್ತಾ? ಯೋಗ್ಯ ಇದೆ, ತೊಂದರೆ ಇಲ್ಲ. ಅದರಲ್ಲಿ ಯಾವ ತೊಂದರೆಗಳು ಬರೋದಿಲ್ಲ. ನೀರಿನ ಸ್ಟ್ಯಾಗ್ನೆಂಟ್ ಆಗಬಾರ್ದು, ನಿಲ್ಕೋಬಾರ್ದು, ನೀರು ಹರಿಯುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಬಾಕಿದೆಲ್ಲ ಒಳ್ಳೇದಿರುತ್ತೆ. ಸಾಯಿಲ್ ಫರ್ಟಿಲಿಟಿ ಅದರಲ್ಲೇ ಜಾಸ್ತಿ, ಬ್ಲ್ಯಾಕ್ ಸಾಯಿಲ್. ಅದರಲ್ಲಿ ರೆಡ್ ಸಾಯಿಲ್ ಏನಿದೆ, ಮಳೆ ಆದರೂ ನೀರು ಹರಿದು ಹೋಗ್ತದೆ, ಅದೊಂದು ಅನುಕೂಲತೆ ಇದೆ. ರೆಡ್ ಸಾಯಿಲಲ್ಲಿ ಅನುಕೂಲತೆ ಇದೆ, ಬ್ಲ್ಯಾಕ್ ಸಾಯಿಲ್ ಒಂದು ಡ್ರಾಬ್ಯಾಕ್ ಇದೆ. ಬಾಕಿ ಇದು ಫರ್ಟಿಲಿಟಿ ಅದೇ ಒಳ್ಳೆಯದು. ಈಗ 11 ಎಕರೆ ಭೂಮಿಗೂ ಕೂಡ ನೀರಾವರಿ ನಿಮಗೆ ವ್ಯವಸ್ಥೆ ಇದೆ, ನಾ ಬೋರ್ವೆಲ್ ಹೇಗೆ? ನಾನು ಒಟ್ಟು 20 ಬೋರ್ವೆಲ್ ಹಾಕಿದ್ದೇನೆ, ಅದರಲ್ಲಿ 2 ಮಾತ್ರ ಸಕ್ಸಸ್ ಆಗಿವೆ. 2 ಬೋರ್ವೆಲ್ 4 ಎಕರೆ ಚೆನ್ನಾಗಿ ನಾನು ತೋಟಗಾರಿಕೆ ಮಾಡ್ಕೋತಿದ್ದೇನೆ. ಇನ್ನುಳಿದು ಒಣ ಆಲ್ಟರ್ನೇಟಿವ್ ಮಾಡ್ತಾ ಇರ್ತೇನೆ. 4 ಎಕರೆ ಸಫಿಷಿಯಂಟ್ ಆಗ್ತದೆ. 20 ಬೋರಿಗೆ 2 ಬೋರ್ಗಳು ಸಕ್ಸಸ್ ಆಗಿದೆ. ಆ 2 ಬೋರಲ್ಲಿ ನೀವು 4 ಎಕರೆ ಭೂಮಿಯನ್ನು ಮಾಡ್ಕೊಂಡಿದ್ರೆ ಆಲ್ಟರ್ನೇಟಿವ್ 1 ವರ್ಷ ಆ ಕಡೆ, 1 ವರ್ಷ ಈ ಕಡೆ ಆಲ್ಟರ್ನೇಟಿವ್ ಬೆಳೆಗಳನ್ನು ಹಾಕೊಂಡಿದ್ದೀರಿ. ಮುಖ್ಯವಾಗಿ ಯಾವ ಬೆಳೆಗಳು ನಿಮಗೆ ಹೊಂದಾಣಿಕೆ ಆಗಿದ್ದಾವೆ? ಮೆಣಸಿನಕಾಯಿ, ಬದನೆಕಾಯಿ, ಮತ್ತು ಈ ಒಣಬೇಸಾಲಿ, ತೊಗರೆ, ಇನ್ನು ಕೆಲವೊಂದು 2 ಎಕರೆ ಭೂಮಿ ನುಗ್ಗಿಕಾಯಿ ಹಾಕಿದ್ದೀನಿ. ಅದು ಒಳ್ಳೆಯ ಸೆಟಪ್ ಇದೆ, ಒಳ್ಳೆ ಚೆನ್ನಾಗಿದೆ ಅದು ನುಗ್ಗಿಕಾಯಿ. ನಾವು ಕಳೆದ 2-3 ವರ್ಷಗಳ ಹಿಂದೆ ನಿಮ್ಮ ತೋಟಕ್ಕೆ ನಾವು ಭೇಟಿ ಕೊಟ್ಟಾಗ ನಿಮ್ಮ ಹೊಲದಲ್ಲಿ ಸಮೃದ್ಧವಾಗಿ ಈ ನುಗ್ಗಿಕಾಯಿ ಗಿಡಗಳು ಇದ್ವು. ಯಾಕೆ ನುಗ್ಗಿಕಾಯಿಯಿಂದ ನೀವು ಅರಣ್ಯ ಕೃಷಿಗೆ ಬೇರೆ ಬೇರೆ ಅರಣ್ಯ ಜಾತಿಯ ಗಿಡಗಳನ್ನು ಹಾಕ್ಕೊಂಡಿದ್ದೀರಿ? ಇದು ಎಲ್ಲ ರೀತಿ ಬೆಳೆಗಳು ಇರಬೇಕು ಅನ್ನೋ ಉದ್ದೇಶ. ಫಾರೆಸ್ಟೂ ಇರಬೇಕು, ತೋಟಗಾರಿಕೆ ಇರಬೇಕು, ಹಣ್ಣು ಹಂಪಲನ್ನು ಇರಬೇಕು ಅಂಬ ಉದ್ದೇಶ ಬೇರೆ ಬೇರೆ ವೆರೈಟೀಸ್ ಹಾಕ್ಕೊಂಡಿದ್ದೇನೆ. ಒಂದು ಫಾರೆಸ್ಟ್ ಸೆಕ್ಷನೇ ಇಟ್ಕೊಂಡ್ಬಿಟ್ಟಿದ್ದೇನೆ ಪೂರಾ 1 ಎಕರೆ ಭೂಮಿ. ಅದರಲ್ಲಿ ಹೆಬ್ಬೇವು, ಮಾಗಣಿ, ಶ್ರೀಗಂಧ, ವಗೇರೆ ಬೇರೆ ಬೇರೆ ಗಿಡಗಳು ಹಾಕಿದೆ. ಅದರಲ್ಲಿ ಹಣ್ಣು ಗಿಡಗಳು ಉಂಟು. ಈಗ 1 ಎಕರೆಯಲ್ಲಿ ನೀವು ಅರಣ್ಯ ಕೃಷಿಯನ್ನು ಮಾಡ್ತಿದ್ದೀರಿ. ಸಾಕಷ್ಟು ಈಗ ಹೆಬ್ಬೇವು ಗಿಡಗಳು 2-3 ವರ್ಷ ಮೇಲ್ಪಟ್ಟ ಗಿಡಗಳು ಇದ್ದಾವೆ. ಮಧ್ಯದಲ್ಲಿ ಯಾವ್ಯಾವ ಗಿಡಗಳನ್ನು ಹಾಕ್ಕೊಂಡಿದ್ದೀರಿ? ಸೀತಾಫಲ ಇದೆ, ಅಮೃತ ಗಿಡ ಅಂತಾರಲ್ಲ, ಪೇರಲೆ ಗಿಡಗಳಿವೆ. ಮಳೆಗಾಲದಲ್ಲಿ ಮಳೆ ಆಸರದಲ್ಲಿ ಬೇಸಿಗೆ ಕಾಲದಲ್ಲಿ ಟ್ರಿಪ್ ಹಾಕಿರ್ತೀವಿ, ಆನ್ಲೈನ್ ಟ್ರಿಪ್ಗಳನ್ನ ಹಾಕ್ಕೊಂಡು ವಾರಕ್ಕೊಮ್ಮೆ, ಅದು ಆ್ಯಸ್ ರಿಕ್ವೈರ್ಡ್. ಮಳೆ ಬಂದರೆ ಸಾಲ್ ಕಂಟೆಂಟ್ ಮಾಯ್ಚರ್ ಕಂಟೆಂಟ್ ಹುಡ್ಕೊಂಡು ಆ ರೀತಿ ನೀರನ್ನು ಬಿಡ್ತಾ ಇರ್ತದೆ, ಡ್ರಿಪ್ನಿಂದ ಬಿಡ್ತಾ ಇರ್ತದೆ. ತಾವು ಹೇಳಿದ್ರಿ ಈ ಮೆಣಸಿನಕಾಯಿ ಮತ್ತು ಬದನೆಕಾಯಿಯನ್ನು ನೀವು ಹೆಚ್ಚಾಗಿ ಬೆಳಿತೀರಿ ಈ ಒಂದು ತೋಟಗಾರಿಕೆಯಲ್ಲಿದ್ದಾಗ, ಅವುಗಳು ಹೇಗೆ ಲಾಭ ಸಿಗ್ತಿದೆ ತಮಗೆ? ಅದು ಮಾರ್ಕೆಟು ಫ್ಲಕ್ಚುಯೇಟಿಂಗ್ ಇದ್ದೇ ಇರ್ತದೆ, ರೇಟ್ ಸಿಕ್ಕರೆ ಒಳ್ಳೆಯ ಲಾಭ ಇರ್ತದೆ. 2-3 ಬೆಳೆಯಲ್ಲಿ ಒಂದು ಬೆಳೆ ಆದರೂ ಲಾಭ ಕೊಡ್ತದೆ ಅಂತ ನಮ್ಮ ಒಂದು ಅನುಭವ. ಆ ರೀತಿ ಆಗ್ತದೆ, 2-3 ಬೆಳೆಯಲ್ಲಿ ಒಂದು ಬೆಳೆ ಲಾಭ ಕೊಡ್ತದೆ. ಎಷ್ಟು ವರ್ಷಗಳ ಅನುಭವ ಇದೆ ತಮಗೆ ತೋಟಗಾರಿಕೆಯಲ್ಲಿ ಈ ತರಕಾರಿ ಬೆಳೆಯೋದ್ರಲ್ಲಿ? ಅನುಭವ ಏನು ಜಾಸ್ತಿ ಇಲ್ಲ. ನಾನು ಯಾವಾಗಿದ್ದ ಸ್ಟಾರ್ಟ್ ಮಾಡೀನಿ, 10 ವರ್ಷ ಆಯಿತು ಒಕ್ಕಲುತನ ಮಾಡಲಿಕ್ಕೆತ್ತಿ, ಹಾರ್ಟಿಕಲ್ಚರ್ ಮಾಡಲಿಕ್ಕೆತ್ತಿ. ಅಲ್ಲಿ ಇಲ್ಲಿ ಕೇಳಿಕೊಂಡು ನಮ್ಮ ಸ್ವಂತದ ಒಂದು ಅನುಭವದಿಂದ, ಎಜುಕೇಟೆಡ್ ಇರೋದ್ರಿಂದ ಅದೊಂದು ಲಾಭ ಆಗ್ತದೆ. ಎಜುಕೇಷನ್ ಒಳ್ಳೆಯ ರಸ್ತಾನು ಕೊಡ್ತದೆ ನಮಗೆ. ಅಬ್ಬಲಿಂಗಪ್ಪ ಅವರೇ, ಒಂದು ತಮಾಷೆಗೆ ಒಂದು ಮಾತನ್ನೇ ಹೇಳ್ತೇನೆ. ಈಗ ತಾವು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದಂಥವರು, ಈಗ ಸಾಕಷ್ಟು ಸಿಟಿಯನ್ನು ನೋಡಿದಂಥವರು, ಐಷಾರಾಮಿ ಬದುಕನ್ನು ನೋಡಿದವರು, ಮತ್ತೆ ಹಳ್ಳಿಗೆ ಬಂದು ನೀವು ಈ ಬರ್ಮಡದ ಮೇಲೆ ಬನಿನ ಮೇಲೆ ಕೆಲಸ ಮಾಡಬೇಕು, ಮತ್ತೆ ಭೂಮಿ ಜೊತೆಗೆ ನೀವು ಬೆರಿಬೇಕಂತ ನಿಮಗೆ ಯಾಕೆ ಅನಿಸುತ್ತೆ? ಬೇಜಾರಾಗಲ್ವಾ? ಇದು ಒಕ್ಕಲುತನ, ಭೂಮಿ ಒಂದು ನ್ಯಾಚುರಲ್, ಇದು ನ್ಯಾಚುರಲ್ ಆಗಿ ಹೊಂದ್ಕೊಳ್ತೀವಿ, ಅದರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಅದು ಸಿಟಿ ಲೈಫ್ ಒಂದು ಆರ್ಟಿಫಿಷಿಯಲ್ ಲೈಫ್, ಏಕದಮ್ ಆರ್ಟಿಫಿಷಿಯಲ್ ಇರ್ತದೆ, ಎಲ್ಲ ರೀತಿಯಾದ ಸಂತೋಷ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಗ್ರಿಕಲ್ಚರ್ ಮಾತ್ರ ಭೂಮಿಯಲ್ಲಿ ಕೆಲಸ ಮಾಡೋದು ಎಲ್ಲ ರೀತಿಯಿಂದ ಆರೋಗ್ಯವಾಗಿರ್ಬೋದು, ಅದರಂತೆ ಆನಂದನೂ ಸಿಗ್ತದೆ, ಅದರಲ್ಲಿ ಕೆಲಸ ಮಾಡೋದು ಆನಂದ ಸಿಗ್ತದೆ, ಆರೋಗ್ಯವೂ ಚೆನ್ನಾಗಿರ್ತದೆ. ಖುಷಿಯನ್ನು ಕೊಟ್ಟಿದೆ, ಒಳ್ಳೆಯ ಖುಷಿಯನ್ನು ಕೊಟ್ಟಿದೆ. ಎದ್ದ ತಕ್ಷಣ ಹೊಲದಲ್ಲಿ ಅಡ್ಡಾಡದಲ್ಲಿ ಒಳ್ಳೆಯ ಒಂದು ಗ್ರೀನರಿ ನೋಡಿದಾಗ ಮನಸ್ಸಿಗೆ ಭಾಳ ಸಂತೋಷ ಆಗ್ತದೆ. ಅದೇ ಒಂದೊಂದು ಡೇಸ ನನಗೆ ಆಯುಷ್ಯ ಹೆಚ್ಚಿಗೆ ಆಗುತ್ತೆ ಅಂತ ನನಗೆ ಅನುಭವ. ಸರ್ ಫೀಲ್ ಆಗಬೇಕು ನಾವು ಈ ಪ್ರಕೃತಿ ಜೊತೆ ಬೆರೆದಾಗ, ಇನ್ನೂ ಬದುಕಬೇಕು, ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬೀಳ್ತಿದೆ ಪ್ರಭಲಿಂಗಪ್ಪ ಅವರೇ. ಭಾಳಷ್ಟು ಖುಷಿ. ಈಗ ಸದ್ಯಕ್ಕೆ ನೀವು ಮೆಣಸಿನಕಾಯಿಯನ್ನು ಭಾಳಷ್ಟು ಕ್ಷೇತ್ರದಲ್ಲಿ ಹಾಕಿರಿ, ನೋಡಿದ್ವಿ ಚೆನ್ನಾಗಿ ಬಂದಿದೆ. ಒಂದು ಕಡೆ ಬೇರೆ ಬೇರೆ ವೆರೈಟಿಗಳನ್ನು, ಬೇರೆ ಬೇರೆ ತಳಿಗಳನ್ನು ನೀವು ಮೆಣಸಿನಕಾಯಿಯಲ್ಲಿ ಹಾಕೊಂಡಿದ್ದೀರಿ. ಯಾವ್ಯಾವ ತಳಿಗಳು ನಿಮ್ಮ ಈ ಒಂದು ಹೊಲದಲ್ಲಿದ್ದಾವೆ ಮೆಣಸಿನಕಾಯಿ? ಇದು ಒಂದು ತಳಿ ಇದೆ ಸಿಂಜೆಂಟದ್ದು 2043 ಅಂತ, ಅದು ಒಣಮೆಣಸಿನಕಾಯಿ ಆಗುತ್ತೆ, ಹಸಿಮೆಣಸಿನಕಾಯಿ ಆಗುತ್ತೆ. ಇನ್ನೊಂದು ದಶ ಅಂತ ಹಸಿಮೆಣಸಿನಕಾಯಿ ಮಾತ್ರ ಮಾರ್ಕೆಟ್ಗೆ ಹೋಗ್ಬೇಕು. ಇನ್ನೊಂದು ಸೋನಲ್ ಅಂತ ಇದೆ, ಅದೊಂದು ಎಕರೆ ಪೂರ ಒಳ್ಳೆಯ ಕ್ರಾಪ್ ಬಂದಿದೆ. ಅದು ಮೂರು ಥರ ಹಾಕಿಕೊಂಡಿದ್ದೇನೆ ಇವಾಗ. ಸಿಜೆಂಟದ್ದು, ದಶಹರಿ, ಸೋನಮ್, ಮೂರು ತಳಿಯ ಮೆಣಸಿನಕಾಯಿ ಇದ್ದಾವೆ. ಈ ಮೇಂಟೆನೆನ್ಸು, ರೋಗ ಅವು ಇವು ನೋಡಿದಾಗ, ಖರ್ಚುಗಳು ನೋಡಿದಾಗ ಯಾವುದು ನಿಮಗೆ ಲಾಭ ಅಂತ ಅನಿಸುತ್ತೆ? ಅಲ್ಲ, ಗಿಡಗಳನ್ನ ನೋಡಿದಾಗ ರೋಗ ಏನೆಂಬುದು ಗೊತ್ತಾಗದ, ಅದು ಆರ್ತಿ ಟ್ರೀಟ್ಮೆಂಟ್ ಕೊಡ್ತೀವಿ. ಲಾಭ ಮಾತ್ರ ಮಾರ್ಕೆಟ್ನಲ್ಲಿ ರೇಟ್ ಇದ್ದರೆ ಮಾತ್ರ ಲಾಭ, ಇರಲಿಕ್ಕೆ ಅದು ನೋಡೇ ಸಂತೋಷ ಪಡೋದು ಜಾಸ್ತಿ ನಾವು. ಅದು ಒಂದು ಮನಸ್ಸಿಗೆ ಸಂತುಷ್ಟಿ, ಬೆಳೆಸೋದು ಒಂದೇ ಉದ್ದೇಶ. ಅದು ದೇವರು ಮಾರ್ಕೆಟಿಗೆ ಹೋದಾಗ ಏನು ಕೊಡ್ತಾನೋ ಬಿಡ್ತಾರೋ ಅದು ದೇವರಿಗೆ ಬಿಟ್ಟಿದ್ದು. ನಮ್ಮ ಮಾಡುವ ಕರ್ತವ್ಯ ನಾವು ಮಾಡ್ತೀವಿ, ಫಾಯ್ದಾ ಲುಕ್ಷನ್ ಅದು ನಮ್ಮ ನಸೀಬ. ಜೊತೆಗೆ ಈಗ ಮೆಣಸಿನಕಾಯಿ ನೀವು ಹಸಿದು ಇದೆ, ಒಣ ಮೆಣಸಿನಕಾಯಿನೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರಿ. ಏನು ರೇಟ್ ಇದ್ದಾಗ ಹಸಿ ಮೆಣಸಿನಕಾಯಿ ಕೊಟ್ಬಿಡ್ತೀರಾ ಹೇಗೆ, ಅಥವಾ ಆದಮೇಲೆ ಹಣ್ಣು ಇಡ್ತೀರಾ ಹೇಗೆ? ಮಾರ್ಕೆಟ್ನಲ್ಲಿ ರೇಟ್ ಇದ್ದರೆ ಕೆಂಪು ಮೆಣಸಿನಕಾಯಿ ಕೂಡ ಹಸಿದಲ್ಲೇ ಮಾರಿಬಿಡ್ತೀವಿ, ಅದು ಒಳ್ಳೆಯದೇ ಇರ್ತದೆ. ಅದೇನು ರೇಟ್ ಕಡಿಮೆ ಇದ್ದರೆ ಅದು ಬಿಟ್ಟರೆ ಇನ್ನೂ ಅದು ಲಾಭನೇ ಇರ್ತದೆ. ಒಣ ಮೆಣಸಿನಕಾಯಿ ಮಾಡಿದ್ರೆ ಒಳ್ಳೆಯ ಲಾಭನೇ ಇರ್ತದೆ. ಹೋದ ವರ್ಷ ಹಾಕಿದ್ದೆ ಬಂಗಾರೆ ಮಂತ್ ಒಂದು ತಳಿ ಹಾಕಿದ್ದೆ, ಒಳ್ಳೆಯ ಲಾಭ ಕೊಡ್ತು. 12,000 17,000 ಈ ರೇಟ್ನಲ್ಲಿ ಮಾರ್ಕೊಂಡಿದ್ದೇನೆ. ಅಂದರೆ ಒಣಮೆಣಸಿನಕಾಯಿ, ಒಣಮೆಣಸಿನಕಾಯಿ ಮಾರ್ಕೊಂಡಿದ್ದೇನೆ. ಈಗ ಮನೆಯಲ್ಲಿ ಸಾಕಷ್ಟು ಹಸಿ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಮುರಿದು ಇಟ್ಟಿದ್ದೀರಿ, ಇದು ಮಾರ್ಕೆಟಿಗೆ ಹೋಗಕ್ಕೆ? ಮಾರ್ಕೆಟ್ಗೆ ಹೋಗಲಿಕ್ಕೆ ಇವತ್ತು ಸೂಟಿ ಇದೆಯಲ್ಲ, ಲೇಡೀಸ್ ಬಂದಿಲ್ಲ, ಕೂಲಿಕಾರ ಬಂದಿಲ್ಲ, ಅದು ನಾಳೆ ಅದಕ್ಕೆ ಆ್ಯಡ್ ಮಾಡಿ ಮಾರ್ಕೆಟಿಗೆ ಕಳಿಸ್ಕೊಡ್ತೇನೆ. ಏನಾಗ್ತಿದೆ ಈಗ ಸದ್ಯಕ್ಕೆ ಹಸಿಮೆಣಸಿನಕಾಯಿ ರೇಟು? ಹಸಿಮೆಣಸಿನಕಾಯಿ ರೇಟ್ ಕಡಿಮೆ ಇದೆ, 110-160 ಮೊಳಕ್ಕೆ ರೇಟ್ ಇದೆ. ಮೊಳಕ್ಕೆ ಅಂದರೆ ಎಷ್ಟು ಕೆಜಿ? 10 ಕೆಜಿನ? 10 ಕೆಜಿ ಅಂದರೆ ಒಂದು ಮೊಣ 10 ರೂಪಾಯಿ ಕೆಜಿ, 10-16 ರೂಪಾಯಿ ಕೆಜಿ ವರೆಗೆ ಮಾರಾಟ ಆಗ್ತದೆ. ಹೋಲ್ಸೇಲ್ ರೇಟಲ್ಲಿ ಹೋಗ್ತಾ ಇದೆ. ಅದಕ್ಕೆ ಈಗ ಮೇಲಿನ ಖರ್ಚು ಹೋಗಲಿಕ್ಕೆ ಹಸಿಮೆಣಸಿನಕಾಯಿ ರೇಟ್ ಆಯ್ತಪ್ಪ ಅಂತಂದರೆ ಮತ್ತೆ ಅಲ್ಲ ಕೂಲಾಳಗಡೆಗೆ ಹೋಗ್ತದೆ ಎಂಬಂಥ ಒಂದು ದೃಷ್ಟಿಯಲ್ಲಿ ಇವೆಲ್ಲ ಹಾರ್ವೆಸ್ಟ್ ಮಾಡ್ತೀರಿ? ಅದು ರೆಗ್ಯುಲರ್ ಪೇಮೆಂಟ್ ಮಾಡಲಿಕ್ಕೆ ಎಲ್ಲ ಅದು ಇದೇ ಮೆಣಸಿನಕಾಯಿಂದ ಆಗ್ತಾ ಇದೆ. ಮತ್ತೆ ವ್ಯವಸಾಯವನ್ನು ಹೇಗೆ, ಟ್ರ್ಯಾಕ್ಟರಿಂದ ಮಾಡಿಸ್ತೀವ್ರು ಅಥವಾ ಎತ್ತುಗಳಿದ್ದಾವೆ ಹೇಗೆ? ನನ್ನಲ್ಲಿ 2 ಟ್ರ್ಯಾಕ್ಟರ್ಗಳಿದೆ, ಒಂದು ಸಣ್ಣ ಟ್ರ್ಯಾಕ್ಟರ್ ಇದೆ ಮಿತ್ಸುಬಿಸಿ ಅಂತ, ಇನ್ನೊಂದು ದೊಡ್ಡ ಟ್ರ್ಯಾಕ್ಟರ್ ಸೋನಾಲಿ. 2 ಟ್ರ್ಯಾಕ್ಟರ್ಗಳು ಯೂಸ್ ಮಾಡ್ತೀನಿ. ನಂಗೆ ಟ್ರ್ಯಾಕ್ಟರಿಂದ ಒಳ್ಳೆಯ ಅನುಕೂಲ ಜಾಸ್ತಿ, ಸಣ್ಣ ಟ್ರ್ಯಾಕ್ಟರಿಂದ ಪೆಸ್ಟಿಸೈಡ್ ಹೊಡೆಯೋದಕ್ಕಾಗಲಿ, ಭೂಮಿ ಉಳಿ ಮಾಡಲಿಕ್ಕೆ, ದೊಡ್ಡ ಕೆಲಸಗಳಿಗಿಂತ ದೊಡ್ಡ ಟ್ರ್ಯಾಕ್ಟರ್ ಯೂಸ್ ಮಾಡ್ತೀವಿ. ಈಗ ಎತ್ತುಗಳು ಮಾಡೋ ಕೆಲಸವನ್ನು ಈ ಟ್ರ್ಯಾಕ್ಟರ್ಗಳು ಇತ್ತೀಚೆಗೆ ಭಾಳಷ್ಟು ಮಾಡ್ತಿದ್ದಾವೆ, ಏನು ವ್ಯತ್ಯಾಸ ಆಗುತ್ತೆ ಅಥವಾ ಎತ್ತುಗಳು ಈ ಕಣ್ಮರೆ ಆಗ್ತಿದ್ದಾವೆ? ಎತ್ತುಗಳು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಸಾಕ್ತಾ ಇಲ್ಲ, ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತ ಅನಿಸ್ತಿದೆ. ಹೇಗೆ ಇದು ಟ್ರ್ಯಾಕ್ಟರ್ ಮತ್ತು ಎತ್ತುಗಳ ನಡುವೆ ವ್ಯತ್ಯಾಸ, ಎತ್ತು ಇರಬೇಕಂತೀರಾ ಹೇಗೆ? ಎತ್ತುಗಳಿಂದ ಆಗುವಂಥ ಕೆಲಸ ಭಾಳ ರುಚಿಕಟ್ಟಾದ ಕೆಲಸ, ಅದರದ್ದು ನ್ಯಾಚುರಲಾಗಿ ಕೆಲಸ ಮಾಡ್ತದೆ. ಭೂಮಿ ಯಾವುದು ಗಟ್ಟಿ ಯಾವುದಾಗಲಿ ಎಲ್ಲ ಪ್ರಾಬ್ಲಮ್ಗಳು ಬರೋದಿಲ್ಲ. ಆದರೆ ಪ್ರಾಬ್ಲಮ್ ಏನಂದರೆ ಲೇಬರ್ ಪ್ರಾಬ್ಲಮ್, ಅದನ್ನು ಮೇಂಟೆನನ್ ಮಾಡೋದು, ಲೇಬರನ್ನು ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ. ಅದೇ ರೀತಿ ನಾವು ಎಜುಕೇಟ್ ಜನ ಇದ್ದರೆ ಟ್ರ್ಯಾಕ್ಟರ್ಗಳಿಂದ ಎಲ್ಲ ಕೆಲಸಗಳು ಮಾಡ್ಕೋಬೋದು. ನಾವು ಸ್ವತಃ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ನೋಡಿ, ನಾನು ಟ್ರ್ಯಾಕ್ಟರ್ ಇದೆ ಅಂತ ಪೆಚ್ಚಿಸ ಹೊಡಲಿಕ್ಕೆ ಟ್ರ್ಯಾಕ್ಟರ್ ಯೂಸ್ ಮಾಡ್ತೇನೆ. ಅದು ಇರದಿದ್ದರೆ ಲೇಬರ್ ಸಿಗೋದೇನೇ ಇಲ್ಲ, ಸಾಧ್ಯನೇ ಇಲ್ಲ. ನಮಗೆ ಅಷ್ಟು ಲೇಬರ್ ಚಾರ್ಜ್ ಕೊಟ್ಟು ಎಣ್ಣೆ ಹೊಡಲಿಕ್ಕೆ ಆಗೋದಿಲ್ಲ, ಇದು ಟ್ರ್ಯಾಕ್ಟರಿಂದ ಮಾತ್ರ ಸಾಧ್ಯ. ಓದ್ದಂಥವ್ರು ಅಥವಾ ನಾಲೆಜ್ ಅಂತವ್ರು ಸಣ್ಣ ಟ್ರ್ಯಾಕ್ಟರ್ ಇಟ್ಕೊಂಡೇ ಎಲ್ಲ ಕೆಲಸಗಳನ್ನು ಮಾಡ್ಕೋಬಹುದು. ಹೌದು, ಎಜುಕೇಟ್ ಜನರು ಮಾತ್ರ 100% ಮಾಡಲೇಬೇಕು ಸಣ್ಣ ಟ್ರ್ಯಾಕ್ಟರ್. ಹೌದು, ನಮ್ಮದೇ ಆದ ಒಂದು ನಾವೇ ಅದಕ್ಕೆ ಸೈಂಟಿಸ್ಟ್ ಆಗಬೇಕು, ಹೊಸ ಹೊಸ ಒಂದು ಆವಿಷ್ಕಾರ ಮಾಡಿಕೊಂಡು ಅದನ್ನು ಮಾಡ್ಕೊಳ್ಬೇಕು. ಈಗ ನಿಮ್ಮ ಸಣ್ಣ ಟ್ರ್ಯಾಕ್ಟರ್ ಇದೆ, ಏನೇನು ಕೆಲಸಗಳನ್ನು ಅದರಲ್ಲಿ ಮಾಡ್ಕೋತೀರಿ ನೀವು? ನಾನು 99% ಕೆಲಸ ಪೆಸ್ಟಿಸೈಡ್ ಹೊಡೆಯೋದಕ್ಕೆ, ಅದನ್ನು ಇಂಟರ್ಕಲ್ಟಿವೇಷನ್ ಉಂಟಿ ಹೊಡಲಿಕ್ಕೆ, ಟಿಲ್ಲರ್ ಹೊಡಲಿಕ್ಕೆ, ಸಣ್ಣ ಪುಟ್ಟ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ಕೋತೀವಿ. ದೊಡ್ಡ ಟ್ಯಾಕ್ಟ್ರ್ ದೊಡ್ಡ ನೇಗಿಲು ಹೊಡಿತೀವಿ, ಐದರ ನೇಗಿಲು, ಎರಡರ ನೇಗಿಲು, ಕುಂಟಿ, ಅದು ಒಳ್ಳೆ ಕೆಲಸ ಕೊಡ್ತದೆ. ಈಗ ತಮಗೆ 67 ವರ್ಷ ವಯಸ್ಸು, ನೀವು ಟ್ಯಾಕ್ಟ್ರಿಗಳನ್ನು ಓಡಿಸ್ತೀರಾ? ಹಾಂ, ಸಣ್ಣ ಟ್ಯಾಕ್ಟರ್ ಓಡಿಸ್ತಾ ಇದ್ದೀನಿ. ದೊಡ್ಡ ಟ್ಯಾಕ್ಟರ್ ಯಾಕಂದರೆ ಕೈಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದ್ರಿಂದ ನಾನು ದೊಡ್ಡ ಟ್ಯಾಕ್ಟರ್ ಹೊಡಲಿಕ್ಕೆ ಆಗೋದಿಲ್ಲ, ಡ್ರೈವರ್ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಅಂದರೆ ಈಗ ಕಾಯಿಪಲ್ಲೆಗಳನ್ನು, ತರಕಾರಿಗಳನ್ನು ಮಾರ್ಕೆಟಿಗೆ ಸಾಗಿಸ್ಲಿಕ್ಕೆ ತಮ್ಮದೇ ಆದ ವಾಹನ? ನಮ್ಮದೇ ಆದ ಒಂದು ವಾದ ಜೀತು ಗಾಡಿ ಅಂತಿದೆ, ಅದರಿಂದ ನಾನು ಎಲ್ಲ ಟ್ರಾನ್ಸ್ಪೋರ್ಟ್ ಸ್ವತಃ ನಾನೇ ಹೋಗ್ತೇನೆ, ಡ್ರೈವರಾಗಿ ನಾನೇ ಕೆಲಸ ಮಾಡ್ಕೋತೇನೆ, ಮಾರ್ಕೆಟಿಗೆ ಬಿಡ್ತೇನೆ, ಪಟ್ಟಿ ತೊಗೊಂಡು ಬರ್ತಿದ್ದೇನೆ. ಬೆಳಗ್ಗೆ 8 ಗಂಟೆಯಿಂದ ನಿಮ್ಮ ದಿನಚರಿ ಆರಂಭ ಆಗುತ್ತೆ ಕೃಷಿ? ನನ್ನ ದಿನಚರಿ ನಾನು ಡೈಲಿ 4 ಗಂಟೆಗೆ ಎದ್ದೇಳ್ತೇನೆ. 4 ಗಂಟೆಗೆ ಎದ್ದು ನನ್ನ ಮಾರ್ನಿಂಗ್ ಡ್ಯೂಟೀಸ್ ಎಲ್ಲ ಮಾಡ್ಕೊಂಬಿಟ್ಟು 6 ಗಂಟೆ ಹೊಲದಲ್ಲಿ ಇರ್ತೇನೆ. 6 ಗಂಟೆ ಮತ್ತೆ ಬೈಕ್ ತೊಗೊಂಡು ಮಾರ್ಕೆಟ್ಗೆ ಹೋಗಿ ಬರ್ತಿದ್ದೇನೆ, ನೋಡ್ಕೊಂಬರ್ತೇನೆ. ನಂತರ ಲೇಬರ್ನ ನಾನೇ ಕರ್ಕೊಂಬರ್ತೇನೆ, ಆಟೋದಲ್ಲಿ ಕರ್ಕೊಂಬರ್ತೇನೆ, ಕರ್ಕೊಂಬಂದು ಅವ್ರ ಜೊತೆಗೆ ಇರ್ತೇನೆ. ಸಾಯಂಕಾಲ ಅದೇ ಲೇಬರ್ನ ಆಟೋದಲ್ಲಿ ಕೂರಿಸ್ಕೊಂಡು, ಅಂದರೆ ನಮ್ಮ ಜೊತೆ ಐತಲ್ಲ, ಅದರಲ್ಲಿ ಕರ್ಕೊಂಡು ಅವ್ರ ಮನೆಗೆ ಬಿಟ್ಟು ಬರ್ತಿದ್ರು. ಇದು ನಮ್ಮ ದಿನಚರಿ. ಕೂಲಿಕಾರರನ್ನ, ಕಾರ್ಮಿಕರನ್ನ ನೀವು ಅದೇ ಹಳ್ಳಿಗೆ ಹೋಗಿ ನಿಮ್ಮ ಒಂದು ಸಾರಿಗೆ ವ್ಯವಸ್ಥೆ ಮಾಡ್ಕೊಂಡಿರಿ ಸ್ವಂತ ವ್ಯವಸ್ಥೆ? ಅಂದ್ರೆ ಅಲ್ಲಿ ಒಂದು ಆಳು ಕೊಡಬೇಕು, ಅಲ್ಲಿ ಬಾಡಿಗೆ ಕೊಡಬೇಕು, ಗಾಡಿಗೆ ಬಾಡಿಗೆ ಕೊಡಬೇಕು. ಅದು ಅವ್ರಿಗೆ ಅವ್ರಿಗೂ ಆನಂದ ಇರೋದಿಲ್ಲ, ನಡ್ಕೊಂಡು ಹೋಗೋದು ಬರೋದು ಒಂದು ತೊಂದರೆ ಆಗ್ತದೆ. ಇದೊಂದು ಅವ್ರಿಗೂ ಒಂದು ಕಂಫರ್ಟೇಬಲ್ಲು, ಬರಲಿಕ್ಕೆ ಹೋಗ್ಲಿಕ್ಕೆ ಒಂದು ಆನಂದ ರೀತಿಯಿಂದ ಬರ್ತಾರೆ ಹೋಗ್ತಾರೆ. ಈಗ 11 ಎಕರೆ ಭೂಮಿಗೆ 2 ಬೋರ್ ಇದಾವೆ, ಇನ್ನೂ ಹೆಚ್ಚಿನ ಬೋರನ್ನು ಹಾಕ್ಸ್ಕೊಳ್ಳೋದಾಗಿರ್ಬೋದು ಅಥವಾ ನೀರನ್ನು ಸಂಗ್ರಹಣ ಮಾಡಲಿಕ್ಕೆ ಏನಾದರೂ ಅನುಕೂಲತೆ? ನೀವು ಭಾಳಷ್ಟು ಕೃಷಿಯಲ್ಲಿ ನಿಮಗೆ ಜ್ಞಾನ ಇದೆ, ಮತ್ತು 11 ಎಕರೆನೂ ಕೂಡ ತೋಟಗಾರಿಕೆ ಮಾಡ್ಬೋದು ಆಗಿತ್ತಲ್ಲ? ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀರಾವರಿ ಕೆನಲ್ಗಳು ಬಂದಿವೆ ಇವಾಗ, ಕೃಷಿ ಹೊಂಡನೂ ಮಾಡಿದ್ದೀನಿ. ಮಳೆ ಆಗಿದ್ದರೆ ಆದರೆ ಅದರಲ್ಲಿ ಕೃಷಿ ಹೊಂಡ ನೀರಿದ್ದರೆ ಯೂಸ್ ಮಾಡ್ಕೋತೀವಿ, ಇದಿಲ್ಲದ್ರೆ 2 ಬೋರು. ಯಾಕೆ ಸರ್ವೆ ಮಾಡಿಸಿರಿ, ಬೋರ್ ಹೆಚ್ಚಿಗೆ ಬೆಳೋದಿಲ್ಲ ಅಂತ ಗೊತ್ತಾಗಿದೆ ನಮಗೆ. ಈ ಬೋರ್ ಜಾಸ್ತಿ ಸರ್ಚ್ ಮಾಡುವ ಅವಶ್ಯಕತೆ ಇಲ್ಲ ನಮಗೆ. ಭಾಗದಲ್ಲಿ ಅಂತರ್ಜಲ ಪ್ರಮಾಣ ಕಡಿಮೆ ಇದೆ? ಕಡಿಮೆ ಇದೆ, ಈಗ ಕಡಿಮೆ ಇದೆ. ಬೋರಿನ ಆಸೆ ಬಿಟ್ಟುಕೊಂಡಿದ್ವಿ, ಈಗ ಅದೇ ಕೃಷಿ ಹೊಂಡದ ನ್ಯಾಚುರಲ್ಲಾಗಿ ನೀರು ಕಲೆಕ್ಟ್ ಮಾಡ್ತೀವಿ, ಅದನ್ನು ಯೂಸ್ ಮಾಡ್ಕೋಬೇಕು. ಮಳೆ ನೀರಿನ ಸಂರಕ್ಷಣೆ ನಿಮ್ಮ ಕೃಷಿ ಹೊಂಡದಲ್ಲಿ ಬಂದು ನಿಲ್ತದೆ? ಕೃಷಿ ಹೊಂಡ ಇದೆ, ಅದರಲ್ಲೇ ನಿಲ್ತವೆ ನೀರು. ಇದು ಇನ್ನೂ ನಿಮ್ಮ ಕೃಷಿ ಹೊಂಡ ತುಂಬಿಲ್ಲ ನೀರು? ಇನ್ನು ಈ ವರ್ಷ ಮಳೆ ಆಗೇ ಇಲ್ಲ, ಅದು ಕೃಷಿ ಹೊಂಡ ತುಂಬಿಲ್ಲ. ಅದು ಕೃಷಿ ಹೊಂಡ ತುಂಬಿದ್ರೆ ನಮಗೆಲ್ಲ ಬೋರಿಗೆಲ್ಲ ನೀರು ಬರ್ತದೆ, ನೀರನ್ನ ವರ್ಷ ಇಡೀ ಯಾವುದೂ ಪ್ರಾಬ್ಲಮ್ ಬರೋದಿಲ್ಲ, ಆರಾಮಾಗಿ ಒಕ್ಕಲ್ತನ ಮಾಡ್ಕೋಬೋದು. 1 ಎಕರೆಯಲ್ಲಿ 2 ಕೃಷಿಗಳನ್ನು ಹಾಕೊಂಡಿವಿ ಅಂತ ಹೇಳಿದ್ರೆ, ತಾವು ಈ ಹೆಬ್ಬೇವು, ಬೇರೆ ಬೇರೆ ಹಣ್ಣಿನ ಜಾತಿಯ ಗಿಡಗಳು, ಜೊತೆಗೆ ರಕ್ತ ಚಂದನ, ಯಾಕೆ ಅದನ್ನು ಒಣ ಬೇಸಾಯ ಅಥವಾ ತೋಟಗಾರಿಕೆಗೆ ಹೋಗ್ಬೋದಾಗಿತ್ತಲ್ಲ? ಈ ನಮ್ಮ 11 ಎಕರೆ ಪೂರಾ ಕಂಪ್ಲೀಟಾಗಿ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಲೇಬರ್ ಪ್ರಾಬ್ಲಮ್ ಇರೋ ಸಲುವಾಗಿ ಸ್ವಲ್ಪ ಭಾಗ ಅರಣ್ಯ ಮಾಡಿದರೆ, ಹಾರ್ಟಿಕಲ್ಚರ್ ಮಾಡಿದರೆ ನಮಗೆ ಈಸಿ ಇರ್ತದೆ, ತನ್ನಿಂತಾನೇ ಬೆಳೀತಾ ಇರ್ತದೆ ಅದು. ಅದು ಲಾಂಗ್ ಇಯರ್ದಲ್ಲಿ ನಮಗೆ ಉತ್ಪನ್ನ ಕೊಡ್ತದೆ, ಅದಕ್ಕಷ್ಟು ಲೋಡ್ ಕಡಿಮೆ ಆಗ್ತದೆ, ನಮಗೆ ಕೆಲಸ ಕಡಿಮೆ ಆಗ್ತದೆ, ಅದಕ್ಕೆ ಅದು ಅಷ್ಟು ಅದಷ್ಟು ನೀಗುತ್ತೋ ಅಷ್ಟು ನೀರಿನ ಲಭ್ಯತೆ ಎಷ್ಟಿದೆ ಅದನ್ನ ಅಂದಾಜು ಲೆಕ್ಕಾಚಾರ ಹಾಕೊಂಡು ಹೋಗ್ಬೇಕು, ಆ ರೀತಿ ಮಾಡಿಕೊಂಡಿದ್ದೆ ನಾನು. ಜೊತೆಗೆ ಈಗ ಪೂರಕ ಉದ್ಯೋಗ, ನೀವು ಕುರಿ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ, ಹಿಟಗುರು ಸಾಕಾಣಿಕೆಯನ್ನು, ಅದು ಹೇಗೆ? ನನಗೆ ಕೇಳಿದ್ರೆ ಅದು ಒಳ್ಳೆಯ ಉದ್ಯೋಗನೇ, ಡೈರಿ ಫಾರ್ಮು, ಪೋಲ್ಟ್ರಿ ಫಾರ್ಮು, ಈ ಕುರಿ ಸಾಕಾಣಿಕೆ ಭಾಳ ಒಳ್ಳೆಯ ಉದ್ಯೋಗ. ಕುರಿ ಸಾಕಾಣಿಕೆ ಇನ್ನೂ ಉತ್ತಮ ಅಂತ ನನಗೆ ಅನಿಸ್ತದೆ, ಯಾಕಂದರೆ ನಾನು ಟ್ರಯಲ್ ಬೇಸ್ದಲ್ಲಿ ಒಂದು ಶೆಡ್ಯೂಲ್ ಕಟ್ಟಿದ್ದೇನೆ, 3 ಲಕ್ಷ ಖರ್ಚು ಮಾಡಿದ್ದೇನೆ, ಆ ಒಂದು 14 ಕುರಿಗಳು ಬೆಳೆಸಿ ಮಾರಿದ್ದೇನೆ, ಒಳ್ಳೆ ಲಾಭ ಸಿಕ್ತು, ಏನು ತೊಂದರೆ ಇಲ್ಲ. ಸಾಕಿದ್ರು ಅಥವಾ ಟಗರುಗಳನ್ನು ಸಾಕಿದ್ರು? ಟಗರುಗಳನ್ನು ಸಾಕಿದ್ದೇನೆ. ತಿಂಗಳ ಮೇಯಿಸಿದ್ರಿ, ಎಷ್ಟಕ್ಕೆ ಮಾರಿದ್ರೆ ಅವನು? 6-7 ಸಾವಿರದಲ್ಲಿ ತಂದೆ, 10 ಸಾವಿರ ಎವರೇಜ್ ರೇಟ್ನಲ್ಲಿ ಕೊಟ್ಟಿದ್ದೇನೆ 14. ತಿಂಗಳ ಮಧ್ಯದಲ್ಲಿ 3 ತಿಂಗಳಲ್ಲಿ ಅಷ್ಟು ಲಾಭ. ಯಾವ ಷೇರು ಮಾರ್ಕೆಟು ಕೂಡ ನಿಮಗೆ ಡಬಲ್ ಹಾಕಿ ಕೊಡೋದಲ್ಲ? ಕೊಡೋದಿಲ್ಲ, ಚೆನ್ನಾಗಿದೆ, ಲಾಭ ಚೆನ್ನಾಗಿದೆ. ನಿರ್ವಹಣೆ ಭಾಳ ಈಸಿ ಇದೆ. ನಾವು ಒಂದು ಫ್ರೀ 1 ಎಕರೆ ಜಮೀನು ಬಿಟ್ಟುಬಿಟ್ಟಿದ್ದೇನೆ, ಅದಕ್ಕೆ ಹುಲ್ಲೂ ಹಾಕ್ಕೊಂಡಿದ್ದೀನಿ, ಅದಕ್ಕಾಗಿ ಭೂಮಿ ದೊಡ್ಡದಿರೋದು ಎಲ್ಲಿ ಅಲ್ಲೇ ಅಡ್ಡಾಡ್ತವೆ, ಅಲ್ಲಿ ತಾವೇ ಮೇದು ಬರ್ತವೆ, ಗುದ್ದಾಡ್ತವೆ, ಕೆಲವೊಂದು ಡಿಸೀಸ್ ಬರ್ತವೆ ಅಂತ ಹೇಳ್ತಾರೆ. ನನಗಂತ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ, ನೋಡ್ತಾ ಇದ್ದೇನೆ. ಬೇರೆಯವರು ಹೊರಗಡೆ ಮೇಯಿಸ್ಲಿಕ್ಕೆ ಹೋದರೆ ಇವೆಲ್ಲ ಪ್ರಾಬ್ಲಮ್ ಜಾಸ್ತಿ ಬರ್ತವೆ. ನಾವೇ ಸ್ವಂತ ನಮ್ಮ ಭೂಮಿಯಲ್ಲೇ ಮೇಯಿಸಿದ್ರೆ ಅವಕ್ಕೆ ಯಾವ ರೋಗ ಕಂಟ್ರೋಲ್ಡ್ ವಾತಾವರಣ ಇರೋದ್ರಿಂದ ಕಂಟ್ರೋಲ್ ಇರ್ತದೆ, ಯಾವ ರೋಗ ರುಚಿ ಬರೋದಿಲ್ಲ, ಒಟ್ಟು ಬರೋದಿಲ್ಲ. ಎಷ್ಟು ಸಾಕಿದ್ರಿ ಲಾಭ ತಂತ? ಲಾಭ ಆಯಿತು, ಒಂದು ಪ್ರತಿ ಕುರಿ ಮೇಲೆ ಟಗರ್ ಮೇಲೆ 2,000 ರಿಂದ 24,000 3 ತಿಂಗಳಲ್ಲಿ. ಅದು ಸೆಪ್ರೇಟ್, ನಾವು ಅದಕ್ಕೇನು ಮೆಹನತ್ ಮಾಡಿಲ್ಲ, ಏನಿಲ್ಲ. ರೆಡಿಮೇಡ್ ಫುಡ್ ಅವೆಲ್ಲ ಹಾಕಬೇಕು? ರೆಡಿಮೇಡ್ ಫುಡ್ ಏನು ಹಾಕಿಲ್ಲ, ನಮ್ಮಲ್ಲಿರುವಂಥ ಹುಲ್ಲು ಖಾಸಗಿದೆ, ನಮ್ಮ ಒಣ ಹುಲ್ಲುಗಳು ಇರ್ತದೆ ಭೂಮಿಯಲ್ಲಿ ಇದ್ದದ್ದೇ ಮೇಯ್ತವೆ, ನಾವು ಸ್ಪೆಷಲಾಗಿ ಯಾವುದು ಫುಡ್ ಹಾಕಿಲ್ಲ. ತೂಕ ಹೆಚ್ಚು ಬರ್ತವೆ, ಅದಕ್ಕೆ ಸರಿಯಾಗಿ ಈ ಒಂದು ರೆಡಿಮೇಡ್ ಫುಡ್ಡನ್ನು, ಈ ಒಂದು ಡಾಣಿ ಮಿಶ್ರಣವನ್ನು ಹಾಕಬೇಕು ಅಂತ? ಆ ರೀತಿ ಏನು ಮಾಡಿಲ್ಲ, ಈ ರೀತಿಯೂ ಚೆನ್ನಾಗಿ ಆಗಿವೆ, ಒಳ್ಳೆ ವೇಟ್ ಇದೆ, ಗ್ರೋತು ಚೆನ್ನಾಗಿದೆ, ರೇಟೂ ಒಳ್ಳೇದು ಬಂತು ಅಂದರೆ ಮತ್ತೆ ತರಬೇಕು, ಬೇಸಿಗೆಯಲ್ಲಿ ತರ್ತೀವಿ. ಈಗ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಕುರಿಗಳ ಮೇಲೆ ಲಕ್ಷ್ಯ ಕೊಡೋದು ಆಗೋದಿಲ್ಲ, ಅದಕ್ಕಾಗಿ ಈಗ ತೆಗೆದಿದ್ದೀನಿ. ಮತ್ತೆ ಬೇಸಿಗೆಯಲ್ಲಿ ಮತ್ತೆ ಚಾಲು ಮಾಡ್ತಾರೆ. ಈಗ ವೃತ್ತಿಯಲ್ಲಿ ನಾವು ನೀವು ನಿವೃತ್ತಿ ಹೊಂದಿ ಇಷ್ಟೆಲ್ಲ ವರ್ಷ ಆದ್ರೂ ಕೂಡ ಈ 11 ಎಕರೆ ಭೂಮಿಯನ್ನು ಟಗುರು ಸಾಕಾಣಿಕೆ, ಟ್ರ್ಯಾಕ್ಟ್ರು, ಕೃಷಿ ಹೊಂಡ, ನಿಮ್ಮ ವೈಯಕ್ತಿಕ ಬದುಕು ಇವೆಲ್ಲವುಗಳನ್ನು ಹೇಗೆ ಸಂಭಾಳಿಸ್ಕೊಂಡು ಹೋಗ್ತೀರಿ? ಇದೇ ಒಂದೊಂದ್ಸಲ ಸಾಕಪ್ಪ ಅಂತ ಅನ್ಸಲ್ವಾ? ಇಲ್ಲ ಒಟ್ಟೆ ಬೇಸರ ಆಗೋದಿಲ್ಲ, ನನಗೆ ಇನ್ನೂ ಸಂತೋಷ ಬರುತ್ತೆ ಹೊರತು ಬೇಸರ ಅಂತೂ ಆಗೋದಿಲ್ಲ. ಭಾಳ ಆನಂದದಿಂದ ಇರ್ತೇನೆ. ಒಳ್ಳೆ ಟೈಮ್ ಅದು ಗೊತ್ತೇ ಆಗೋದಿಲ್ಲ, ಯಾವಾಗ ಮುಂಜಾನೆ ಆಯಿತು ಯಾವಾಗ ಸಾಯಂಕಾಲ ಆಯ್ತು ಗೊತ್ತೇ ಆಗೋದಿಲ್ಲ. ಆರು ದಿನ ಟೈಮ್ ಕಳ್ಕೊತಿದ್ದಾನೆ. ಹಳ್ಳಿಯಲ್ಲಿದ್ದೀರಿ, ಎಲ್ಲ ನೀವು ಸುಶಿಕ್ಷಿತರು, ಸಿಟಿಯಲ್ಲಿ ಓಡಾಡಿದವರು, ಮತ್ತೆ ಸಿಟಿ ಕಡೆ ಮುಖ ಮಾಡ್ಬೇಕಪ್ಪ, ಪೇಪರ್ ಓದಬೇಕು, ಟಿ ವಿ ನೋಡಬೇಕು, ನಾಲ್ಕು ಜೊತೆ ಜನ ಜೊತೆ ತಿರುಗಾಡಬೇಕು, ಸಂಘ ಸಂಸ್ಥೆಗಳಲ್ಲಿ ಸೇರ್ಕೋಬೇಕು ಅಂತ ಅನ್ಸಲ್ಲ? ಸಂಘದಿಂದ ದೋಷನೇ ಆಗ್ತವೆ, ಒಳ್ಳೇದಂತೂ ಆಗೋದಿಲ್ಲ. ಸಂಘ ದೋಷ ಆಗ ನಾವು ಇಲ್ಲಿರೋದನ್ನ ನಮ್ಮ ಲೇಬರು, ನಮ್ಮ ಜನರು, ಸುತ್ತಮುತ್ತ 4 ಜನರಲ್ಲಿ ಒಳ್ಳೆ ಮಾತುಕತೆ ಆಗ್ತವೆ, ಟೈಮ್ ಪಾಸ್ ಒಳ್ಳೇದಾಗ್ತವೆ, ಒಳ್ಳೆ ಮಾತುಗಳಾಗ್ತವೆ ಹೊರತು ಫಾಲ್ತು ಯಾವುದೇ ಇರೋದಿಲ್ಲ. ನನಗೆ ಇದೇ ಚೆನ್ನಾಗಿ ಕಾಣ್ತದೆ. ನಾನು ರಿಟೈರ್ಡ್ ಆದ ನಂತರ ವಾಪಸ್ ಸಿಟಿಗೆ ಹೋಗ್ಬೇಕೆಂಬುದು ವಿಚಾರನೆ ಬಂದಿಲ್ಲ. ಇಷ್ಟು ಆನಂದವಾಗಿದ್ದೇನೆ, ಏನು ತೊಂದರೆ ಇಲ್ಲ ನನಗೆ. ಇಷ್ಟು ಪ್ರಗತಿಯನ್ನು ಸಾಧಿಸಿದಿರಿ 11 ಎಕರೆ ಭೂಮಿಯಲ್ಲಿ, ಅರಣ್ಯ ಕೃಷಿ, ತೋಟಗಾರಿಕೆ, ಯಂತ್ರೋಪಕರಣಗಳು, ಟ್ರ್ಯಾಕ್ಟ್ರು, ಹೀಗೆ ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಿ. ಮುಂದೆ ಏನಾದರೂ ಕೃಷಿಯಲ್ಲಿ ಬದಲಾವಣೆ, ಏನಾದರೂ ಹೊಸ ಹೊಸ ಯೋಚನೆಗಳು? ನಾನು ಪ್ರತಿ ದಿವಸ ಹೊಸದನ್ನೇ ವಿಚಾರ ಮಾಡ್ತೇನೆ, ಎವ್ರಿ ಡೇ ಚೇಂಜ್ ಆಗಬೇಕಂತೇನೆ, ನಾನು ಮಾಡ್ತಾನೆ ಇರ್ತೇನೆ ಕಂಟಿನ್ಯೂಸ್ ಆಗಿ. ನಾನು ಡೈಲಿ ಒಂದು ಇಲ್ಲ ಒಂದು ಯಾವುದಾದ್ರು ಒಂದು ಹೊಸ ಕೆಲಸ ಮಾಡ್ತೇನೆ, ಮಾಡ್ತಾ ಇರ್ತೀನಿ. ಈಗ ಕಲೆಕ್ಟಿವ್ಲಿ ಒಂದು ವರ್ಷ ಅಂದ್ರೆ ಒಂದು ಹೊಸ ರೂಪ ಕಂಡಿರ್ತದೆ, ಅದಕ್ಕೆ ಡೆಫಿನೆಟ್ಟಾಗಿ ಒಂದು ಡೆವಲಪ್ಮೆಂಟ್ ಆಗ್ತದೆ. ಇಷ್ಟೇ ಉದ್ದೇಶ, ಡೈಲಿ ಒಂದು ಕೆಲಸ ಮಾಡಿ, ಹೊಸ ಕೆಲಸ ಮಾಡಿರಿ, ಹೊಸ ವಿಚಾರ, ಹೊಸ ಕೆಲಸ. ನೀವೆಲ್ಲ ಇಷ್ಟೆಲ್ಲ ಬದಲಾವಣೆ, ಇಷ್ಟೆಲ್ಲ ಆರ್ಥಿಕ ಸ್ಥಿತಿಗತಿ ಸುಧಾರಣೆ ಆಗಲಿಕ್ಕೆ ನಿಮ್ಮ ಹೊಲ ಕಾರಣ ಅಂತೀರಾ? ನಾನೆಲ್ಲ ಮಾಡಿದ್ದು ಪೂರಾ ಹೊಲದ ಮೇಲೇ. ಈ ಟ್ರ್ಯಾಕ್ಟರ್ ಆಗಲಿ, ಎಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅದೇ ಏರಿಯಾ ಇದ್ದರು, ಇದರಲ್ಲಿ ಇರುವಂಥ ಬಿಲ್ಡಿಂಗು, ಶೆಡ್ಡು, ಪೂರಾ ಒಕ್ಕಲ್ತನ ಮೇಲೆ ಮಾಡಿದ್ದು. ಇದರ ಲಾಭದಿಂದನೇ ಮಾಡಿದ್ದು. ನಾನು ಯಾವುದೂ ಪರ್ಸನಲಾಗಿ ಯೂಸ್ ಮಾಡಿಕೊಳ್ಳೋದಿಲ್ಲ, ಅದೇ ದುಡ್ಡು ಅದಕ್ಕೆ ತರಿಸ್ತೀನಿ, ಅದನ್ನೇ ಡೆವಲಪ್ ಮಾಡ್ತಾ ಇರ್ತೇನೆ. ಈಗ ಪ್ರಭುಲಿಂಗಪ್ಪರೆ, ಈಗ ನೀವು ನಿವೃತ್ತಿ ಹೊಂದಿ ಈ ಒಂದು ಹಳ್ಳಿಗಳಲ್ಲಿ ಜೀವನ ಮಾಡಿ ಕೃಷಿ ಜೊತೆಗೆ ಬೆರ್ತಿದ್ದೀರಿ, ಸಾಕಷ್ಟು ಜನ, ಈ ಸಾವಿರಾರು ಜನ ಈ ಒಂದು ವರ್ಷದಿಂದ ವರ್ಷಕ್ಕೆ ನಿವೃತ್ತಿ ಆಗ್ತಾರೆ, ಅವರು ಮರಳಿ ಮತ್ತೆ ಮಣ್ಣಿಗೆ ಬರೋದಿಲ್ಲ, ಸಿಟಿಲಿ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ, ಮನೆ ಕಟ್ಸ್ಕೊಂಡ್ಬಿಟ್ಟಿರ್ತಾರೆ, ಮಕ್ಕಳ ಒಂದು ಪಾಲನೆ ಪೋಷಣೆ, ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಇಟ್ಬಿಟ್ಟಿರ್ತಾರೆ, ಈ ಒಂದು ಕೃಷಿಗೆ ಬರೋದ್ರಿಂದ ಈ ಒಂದು ಪ್ರಕೃತಿ ಜೊತೆ ಹಳ್ಳಿಗಳಲ್ಲಿ ಬರೋದ್ರಿಂದ ಏನು ಲಾಭ ಅಂಥವ್ರಿಗೆ ತಾವೇನು ಹೇಳ್ತೀರಿ? ಇದೇ ಹೇಳಿ ಬಯಸ್ತೇನೆ, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಹಳ್ಳಿಯಲ್ಲಿ ಇರಬೇಕು, ಕೃಷಿ ಮಾಡ್ತಾರೆ ಇರಬೇಕು, ಆರೋಗ್ಯ ಚೆನ್ನಾಗಿರ್ತದ್ರಿಂದ. ಸುಮ್ಮನೆ ಕುದ್ರಿಂದ ಎಲ್ಲ ಬಿ ಪಿ ಶುಗರ್ ಎಲ್ಲ ಬರ್ತವೆ, ನಮಗಂತೂ ಯಾವ ಪ್ರಾಬ್ಲಮ್ಗಳು ಇಲ್ಲೇ ಇಲ್ಲ, ಯಾವ ಪ್ರಾಬ್ಲಮ್ಗಳಿಲ್ಲ, ಸಾಕಷ್ಟು ಇನ್ನೂ ಓಡಾಡ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ನಾ ದಯವಿಟ್ಟು ಎಲ್ಲ ನಮ್ಮ ನಾನು ನೋಡಿದೆ, ನನ್ನ ಜೊತೆಗಿದ್ದವರು, ನಮ್ಮ ಈಕ್ವಲ್ ಏಜ್ದವರು ಸಾಕಷ್ಟು ಫ್ರೆಂಡ್ಸನ್ನ ಕಳ್ಕೊಂಡಿದ್ದೀನಿ. ಭಾಳ ಕೆಟ್ಟ ಅನ್ಸದ ಇಲ್ಲ ಈ ಜಗತ್ತಿನಲ್ಲಿ, ಇಲ್ಲ ಇದು ಪೃಥ್ವಿ ಮೇಲೆ ಇಲ್ಲ, ಹೊರಟೋಗಿದ್ದಾರೆ. ಅದು ಏನು ಕಾರಣ ಅಂದರೆ ಆ ಗುಡಿ ಗುಂಡಾದಲ್ಲಿ ಕುಂತು ಗಪ್ಪ ಹೊಡಿದಾಗಲಿ, ಹಾಳರಟಿ ಮಾಡೋದಾಗಲಿ, ಏನೋ ಮನೆಯಲ್ಲಿ ಇದ್ಕೊಂಡು ಗ್ಲೂಮಿ ಆಗಿರೋದು, ಅಂದರೆ ಒಂದು ಕೆಟ್ಟ ಮೂಡಿನಲ್ಲಿ ಇರೋದು, ಸಾಂಸಾರಿಕ ಮೂಡಿನಲ್ಲಿ, ಇವೆಲ್ಲ ಆರೋಗ್ಯವನ್ನು ಕೆಡಿಸ್ತದೆ, ಆಯುಷ್ಯವನ್ನು ಕಡಿಮೆ ಮಾಡ್ತದೆ. ಇದನ್ನೆಲ್ಲ ಬಿಟ್ಟು ಸ್ವಂತ ಉದ್ಯೋಗ ಮಾಡ್ಕೊತಿದ್ರೆ ಇದ್ದಿದ್ರಲ್ಲೇ ಆರೋಗ್ಯ ಹೆಚ್ಚಾಗ್ತದೆ, ಮೆಂಟಲ್ ಪೀಸ್ ಇರ್ತದೆ. ಒಳ್ಳೆಯದು ಪ್ರಭುಲಿಂಗಪ್ಪ ಅವರೇ, ಈಗ ನಗರಗಳು ಬೆಳೆದಲಿಕ್ಕೆ ಏನು ಕಾರಣಪ್ಪ ಅಂತಂದರೆ, ಇಲ್ಲಿ ಹಳ್ಳಿ ವಾಸಿಗಳು, ಗ್ರಾಮೀಣ ಭಾಗದ ಜನರು ಯಾವುದೇ ಒಂದು ಉದ್ಯೋಗ ತಿಳ್ಕೊಂಡು ನಾವು ನಗರ ಸೇರಿದಾಗ ಮತ್ತೆ ಅವರು ತಿರ್ಗಾ ಹಳ್ಳಿ ಕಡೆ ಮುಖ ಮಾಡೋದಿಲ್ಲ, ಅಲ್ಲೇ ಸೆಟ್ಲ್ ಆಗಿಬಿಟ್ಟಿರ್ತಾರೆ, ಬೇರೆ ಬೇರೆ ಆ ಕಾರಣಗಳಿಂದಾಗಿರ್ಬೋದು, ಹೀಗೆ ಆರೋಗ್ಯ ಕೆಟ್ಟು ಹೋಗ್ಬಿಡ್ತದೆ. ತಾವು ಹೇಳಿದ ಹಾಗೆ ಮಾನಸಿಕವಾಗಿ ಒಂದು ಆರೋಗ್ಯಕರವಾಗಿ ಎಲ್ಲರೂ ಕೆಟ್ಟೋಗ್ತಾರೆ. ನಮ್ಮ ಒಂದು ಕೆಲಸ ಆದ ನಂತರ, ನಿವೃತ್ತಿ ಆದ ನಂತರ ನಮ್ಮ ಮೂಲ ನೆಲೆಗೆ ನಾವು ಬರಬೇಕಾಗ್ತದೆ. ಅಲ್ಲಿ ಸಾಕಷ್ಟು ಖುಷಿ ನಮಗೆ ಕೊಡ್ತದೆ. ಇರುವ ಭೂಮಿಯಲ್ಲಿ ಏನಾದರೂ ಒಂದು ನವೀನ ವಿಚಾರಗಳನ್ನು ಅಥವಾ ನಮ್ಮ ಪೂರ್ವಜರು ಕೊಟ್ಟಿದ್ದಂತಹ ಒಂದು ಭೂಮಿಯಲ್ಲಿ ಒಳ್ಳೆಯ ಕೃಷಿಯನ್ನು ಮಾಡೋದಾಗಿರ್ಬೋದು, ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ತೋಟಗಾರಿಕೆ, ಹಣ್ಣಿನ ಬೆಳೆಗಳು, ನವೀನ ಮಾದರಿ ಮಾಡ್ಕೊಳ್ಳಿಕ್ಕೆ, ಹೈನುಗಾರಿಕೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ನಿವೃತ್ತಿಯ ನಂತರ ಅಥವಾ ಸಾಕಷ್ಟು ವಿರಾಮದ ಸಮಯವನ್ನು ಕೃಷಿ ಜೊತೆ ಕಳೆದರೆ ನಮ್ಮ ಮತ್ತೆ ಕೃಷಿ ಮರುಜೀವವನ್ನು ಪಡ್ಕೊಳ್ತದೆ. ನಿಮ್ಮ ಹಾಗೆ ಎಲ್ಲರೂ ವಿಚಾರವನ್ನು ಮಾಡಿದರೆ ಈ ಗ್ರಾಮೀಣ ಭಾರತ ಮತ್ತೆ ಕಳೆಗೆ ಬರ್ತದೆ. ನೀವು ಸಾಕಷ್ಟು ಪ್ರಯೋಗಶೀಲರು, ಈ ಇಳಿ ವಯಸ್ಸಿನಲ್ಲೂ ಕೂಡ ಸಾಕಷ್ಟು ಕೃಷಿಯನ್ನು ಮಾಡಿ ನವ ಚೈತನ್ಯದಿಂದ ಇತರರಿಗೆ ಮಾದರಿಯಾಗಿದ್ದೀರಿ, ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಪ್ರಯೋಗಗಳು, ನಿಮ್ಮ ಕೃಷಿ ಮತ್ತು ಉನ್ನತಕ್ಕೆ ಹೋಗಲಿ. ನಿಮ್ಮ ಕೆಲವು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಪ್ರಭುಲಿಂಗಪ್ಪ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ರಾಯಚೂರು ತಾಲೂಕಿನ ಶಾಖಾವಾದಿ ಗ್ರಾಮದ ಪ್ರಭುಲಿಂಗಪ್ಪ ಚಿನ್ನಿವಾರ್ ಅವರ ತರಕಾರಿ ಮತ್ತು ಕೃಷಿ ಅರಣ್ಯ ಕುರಿತ ಅನುಭವಗಳನ್ನು ಕೇಳಿದ್ರಿ. ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಅಂದರೆ ದಿನಾಂಕ 8/9/2021 ಮೋಡ ಕವಿದ ವಾತಾವರಣ ಇರಲಿದ್ದು ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 21 ಡಿಗ್ರಿ, ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಇರುವ ಸಾಧ್ಯತೆ ಇತ್ತು. ಗರಿಷ್ಠ ಆರ್ದ್ರತೆಯು 96, ಕನಿಷ್ಠ ಆರ್ದ್ರತೆ ಪ್ರತಿಶತ 94 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಚಲಿಸುವುದು. ಇದುವರೆಗೂ ಹವಾಮಾನ ವರದಿ ಕೇಳಿದ್ರಿ. ಈಗ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು. ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿ